इन 4-5 दिनों में हमने जो ऑब्जेक्टिव्स अटेन करने थे तकरीबन हमने किया है, और जैसे पाकिस्तान का फोन कॉल आया कि हम ज्यादा नहीं करना चाहेंगे, तो हम फिर वी एक्सेप्टेड दैट पार्ट एंड आगे कंटिन्यू करेंगे। सो तो हमने, ओवरऑल मैं समझता हूँ एक अच्छा आउटकम है। जी हमने प्रिसीजन के साथ किया, और हमने ये भी ध्यान रखा कि कोई कोलैटरल डैमेज ना हो, जो नॉन टेररिस्ट वो है वहाँ पे एरियाज में कम से कम वो हो। हमने सिर्फ जवाबी कार्रवाई की, हमने अपनी तरफ से कोई एस्केलेशन नहीं की, लेकिन हमने एक कहें कि एक बहुत ही स्ट्रांग जवाब भी दिया है और अपना प्रदर्शन भी किया है। हमारे जो सैन्य बल है, जो हमारे पूरे सशस्त्र बल है उनका। वो बिल्कुल बिल्कुल आप बिल्कुल सही फरमा रही है। हमने पहले दिन से ही, इनफैक्ट जो हमारा फर्स्ट स्ट्राइक था 9 जगहों पे, वो इतना प्रिसाइज था, एकदम एकदम नाजुक लेकिन प्रिसाइज था, कि वी हिट ओनली जो बोलते हैं टेरर इंफ्रास्ट्रक्चर। उसके बाद जब उनका एस्केलेशन हुआ, तब भी हमने सिर्फ उनके मिलिट्री इंस्टॉलेशन पे मारा, तो मैं समझता हूँ मिनिमल कोलैटरल डैमेज था। और ये इंडिया का हमेशा प्रिंसिपल रहा है टू मिनिमाइज कोलैटरल डैमेज। तो एक तरह से हमने हमारा प्रेसिशन भी दिखाया और स्किल भी दिखाया, और मिलिट्री प्रोफेशनलिज्म जो है वो तो इंडिया आई थिंक बहुत अच्छा है, और आगे लोग इसको नोटिस करेंगे। तो मैं समझता हूँ पाकिस्तान को एक तरह का मैसेज मिल गया है, और इससे आगे वो क्या करेंगे हमको देखना पड़ेगा, पर हमने जरूर ये मैसेज भेजा है कि अगर आप कुछ ऐसा करोगे, अगर आप जो बोलते हैं पंगा लोगे, तो फिर हम उसका जवाब देंगे। शरद जी, एक जो बात कही अभी प्रेस ब्रीफिंग में वो थी मिस इन्फॉर्मेशन, और इस पूरे वॉर में कहें कि पूरे जो कॉन्फ्लिक्ट थी उसमें मिस इन्फॉर्मेशन जो है उसने एक बहुत ही ज़्यादा नेगेटिव रोल प्ले किया। सो जब हम जिम्मेदारी की बात करते हैं, रिस्पॉन्सिबिलिटी की बात करते हैं, तो हर एक नागरिक की भी रिस्पॉन्सिबिलिटी है कि फेक न्यूज़ के बहकावे में ना आए और मिस इन्फॉर्मेशन से बचे। जी हाँ बिल्कुल। और हालांकि अब क्योंकि युद्ध विराम एक प्रकार की घोषणा हो गई है, तो मैं बहुत ज़्यादा आलोचनात्मक शब्दों का इस्तेमाल तो नहीं करूँगा, पर मैं ये ज़रूर कहना चाहूँगा कि क्योंकि हमारी जो प्रिसिशन थी, हमारे आर्म्ड फोर्सेस की जो प्रिसिशन थी, वो इतनी सटीक थी, और जैसा कि अभी हमारे डिफेंस एक्सपर्ट भी बता रहे थे कि हमने कोलेट्रल डैमेज को बिल्कुल मिनिमल ना के बराबर रखा, जहाँ हम हमला करना चाहते थे, जहाँ पर हम उनको लेसन सिखाना चाहते थे, हमने ठीक वहीं जाके किया जिससे सिविलियंस का नुकसान ना हो। आपको पता होगा बीच में जब लाहौर कराची के बीच में फ्लाइट्स चल रही थी, सिविल फ्लाइट्स चल रही थी, तो भारतीय वायुसेना ने और भारतीय आर्म फोर्सेस ने ध्यान रखा कि हम उसमें किसी को डैमेज ना हो जाए। तो हमने इस चीज़, तो हो क्या रहा था कि भारत की तरफ से जो अटैक हो रहे थे, वो जैसा कि हम प्रेस ब्रीफिंग में रोज सुन रहे थे, वो बहुत सटीक थे, पर उधर से जो जो भी कार्रवाई करी जा रही थी, वो ज्यादातर वो डिसार्म की जा रही थी, उसको इंटरसेप्ट किया जा रहा था। तो अब उनको, अपनी जनता को, अपने लोगों को ये बताना था कि भाई देखो हम भी पलट के जवाब दे रहे हैं, अगर वो कर रहे हैं तो हम भी जवाब दे रहे हैं। तो वो उन्होंने फिर डिसइन्फॉर्मेशन का सहारा लिया कि ये बताने के लिए। अब लोग तो आजकल क्या है कि सोशल मीडिया को ज्यादा ऑथेंटिक मान जाते हैं, जो लोग अपने मोबाइल पर देखते हैं खोलकर, उनको लगता है ज्यादा ऑथेंटिक है, तो वो इसलिए वो प्रोपागेंडा बनाया गया। पर लोगों को बहुत अच्छी बात ये रही कि हमारी सरकार की तरफ से ये जो डेली प्रेस ब्रीफिंग्स आ रही थी, इससे लोगों को ये स्पष्ट हो गया कि क्या सच है क्या झूठ है, और स्पष्ट तौर पर बताया गया कि अगर आपको ये खबर मिली है तो ये झूठ है, सही खबर यह है। तो मुझे लग रहा है सही सोर्स से अगर खबर आती है तो डिसइंफॉर्मेशन को कैंसिल करती है। मुझे लगता है इस सारे मामले में यह भी लोगों को समझ में आया कि आगे से आपको अगर कोई इस प्रकार का प्रोपेगेंडा नैरेटिव आपको सोशल मीडिया पे देखने को मिलता है, तो आप उस पर सीधा सीधा यकीन ना करें, आप केवल ऑथेंटिक सोर्सेस से ही अपने आप को, इन्फॉर्मेशन को अपने अंदर फीड करें। कॉमोडोर केसनूर, टॉकिंग अबाउट मिस इन्फॉर्मेशन, यू नो वन वेरी इंपॉर्टेंट एस्पेक्ट वॉज ब्रॉट अप बाय कर्नल कुरेशी वाइल शी वॉज यू नो टेकिंग पार्ट इन द प्रेस ब्रीफिंग शॉर्ट वाइल अगो। शी सेड दैट वन ऑफ द मिस इन्फॉर्मेशन विच वॉज स्प्रेड बाय पाकिस्तान वॉज दैट वी हैव अटैक्ड रिलीजियस प्लेसेज एंड विच वॉज नॉट एट ऑल ट्रू, एंड द आर आर्मी इज सेक्युलर एंड इट रिफ्लेक्ट्स द कॉन्स्टिट्यूशनल वैल्यूज of the country and holds every place of worship in respect. How important is this? It is very, very important. As you brought out, we are a secular nation, the armed forces abide by that principle. We have something loosely called as a MMG, yeah, Mandir Masjid Gurudwara sort of thing, where every army unit or cantonment has that. The Navy and Air Force follow similar forms of plurality or heterogeneity in our lives and modes of living and worship. So there is no way the Indian Armed Forces would ever do something like this. There is no way the government of India would ever think of doing something like that. So for the Pakistan government or whoever did that to suggest this is not just mischievous, it is vile. But as you brought out, it is important for Indians not to fall for that sort of propaganda. Pakistan will naturally attempt to create artificial fault lines in a heterogeneous, and they will try to feed on that. So it is important in war, as you brought out, the previous distinguished speaker brought out, for the people of our country to go through reliable sources. Not to believe in rumors or propaganda, not to fall for the first thing that they see or receive or hear on social and digital media. I think this is now the duty of every citizen that the very least they can do is not to be swayed by propaganda from inimical forces. उमेश जी, आपको क्या लगता है, हम क्या आशा कर सकते हैं कि पूरा विश्व जो कहीं ना कहीं कभी ना कभी आतंकवाद का शिकार हुआ है, पूरा विश्व इकट्ठे होकर आतंकवाद का सामना करेगा? और शायद हम क्या एक ऐसी उम्मीद रखें कि पाकिस्तान भी उसमें जुड़ेगा और आतंकवाद को जड़ से समाप्त करने की कुछ मुहिम हो सकती है? देखिए, भारतीय जो ज्ञान परंपरा है उसमें तो उम्मीद पर ही सब कुछ टिका हुआ है, तो ऐसी उम्मीद तो करनी ही चाहिए जिसमें अच्छाई हो, जिसमें कुछ सकारात्मक संदेश हो। लेकिन पाकिस्तान को आप जिस तरह से देखते रहे हैं, खासतौर पर जब से आज़ाद हुआ है तभी से देख रहे हैं, पाकिस्तान पर भरोसा करना आसान नहीं है। तो इसलिए आप फिर से वो जो हमारी पिछली प्रेस कॉन्फ्रेंस की आखिरी लाइन जो रही है दोनों महिला अफसरों की, उन्होंने जो कहा कि भारत की संप्रभुता और अखंडता की रक्षा के लिए भारतीय सेना तैयार है, तो कहीं ना कहीं वो एक संदेश है। और कहीं ना कहीं इसमें पाकिस्तान के प्रति जो अविश्वास है वो भी है कि तुमने जो कहा हमने मान लिया, अभी हम सीज फायर कर रहे हैं, लेकिन ये मत सोचना कि फिर तुम करोगे तो हम तुमको छोड़ देंगे। तो मुझे लगता है कि उम्मीद तो करनी चाहिए लेकिन अलर्ट भी रहना चाहिए। और शांति भी तभी आती है जब सेना मजबूत होती है। शांति के लिए मजबूत सेना और ताकत होना, आर्थिक ताकत, सैनिक ताकत होना बहुत जरूरी है। मुझे लगता है कि इस पर हमें ध्यान देना चाहिए। और भारतीय जो राजनय है या जो भारतीय नेतृत्व है, जो भारतीय सेना है, कम से कम इस मौके पर यही संदेश देने की कोशिश कर रही है अपनी जनता को भी और पाकिस्तान को भी। और जैसा कि आप कह रहे हैं कि सतर्कता बहुत जरूरी है जी, अभी के बिल्कुल समय बिल्कुल में, बिल्कुल बिल्कुल और आप एक क्लोजिंग अगर आप कुछ थोड़ा सा कहना चाहें कि ये रिलीफ है एक कॉमन मैन के लिए भी जो बॉर्डर के पास रहते हैं या पूरे पूरे देश में, एक जो जब भी ऐसा कुछ होता है, कॉन्फ्लिक्ट होती है, तो जो जिस तरह का एक नर्वसनेस, वो एक कहें कि एक जोश भी होता है लेकिन साथ ही साथ नुकसान भी होता है, तो एक रिलीफ है पूरे। एब्सोल्युटली एब्सोल्युटली सोनू, आई मीन पीपल वर लिविंग इन ब्लैकआउट्स। राजस्थान, पंजाब, JNK जो बॉर्डरिंग स्टेट्स हैं उसमें आपने देखा कि लोग रात को ब्लैकआउट हो रहा था, पिछले 2-3 दिन से हम देख रहे थे, लोगों का ट्रैवल रुका हुआ था। देखिए, ओवरऑल इकोनॉमिक एक्टिविटी रुक जाती है, सो आई फील दिस इज अ बिग रिलीफ एंड गुड फॉर एवरीबडी। बट देन At the same time, as Umesh rightly said, you know, with Pakistan, we need to be very careful because Pakistan is a very diversely power-centric nation. You know, there are a lot of pillars in Pakistan, so we need to be careful about what happens in future. And I think the armed forces remain committed to taking action at any time when required. सो नेवी के पूर्व अधिकारी कॉमोडोर श्रीकांत केसनूर हमारे साथ जुड़े थे, उनका बहुत बहुत धन्यवाद। और आपका शरद कोहली जी, उमेश चतुर्वेदी जी, सीनियर जर्नलिस्ट हमारे साथ जुड़े और उन्होंने हमें इतनी सटीक जानकारी दी, बहुत बहुत धन्यवाद जी। नमस्कार। और नाउ वील ब्रेक फॉर आली हिंदी एंड इंग्लिश बुलेटिन एंड विल कंटिन्यू आर डिस्कशन इन आर प्रोग्राम सुर्खियों में एट 7:20 PM। ಆಕಾಶವಾಣಿ ಮೈಸೂರು FM 100.6, ಸಮಯ ಸರಿಯಾಗಿ 7 ಗಂಟೆ. ಇದುವರೆಗೂ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಭಾರತದ ವಿದೇಶಾಂಗ ಸಚಿವಾಲಯ ಏರ್ಪಡಿಸಿದ್ದ ಸುದ್ದಿಗೋಷ್ಠಿಯ ನೇರ ಪ್ರಸಾರ ಆಲಿಸಿದಿರಿ. ಕೃಷಿ ರಂಗ. ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ನಮ್ಮ ಇಂದಿನ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಆತ್ಮನಿರ್ಭರ್ ಕಿಸಾನ್, ಭಾರತ್ ಕಿಶಾನ್. ಉತ್ಪಾದನ್ ಮೇ ಆತ್ಮನಿರ್ಭರ್ ಹೋನೆ ಕೆ ಸಾಥ್ ಸಾಥ್ ಫಸಲ್ ಕಿ ಕಟಾಯಿ ಕೆ ಉಪರಾಂತ್ ಉಪಜ್ ಕಿ ಹಾನಿ ಕೋ ರೋಕ್ನೆ, ಗ್ರಾಮೀಣ ಕ್ಷೇತ್ರೋ ಮೇ ರೋಜ್ಗಾರ್ ಸೃಜನ್ ಕರ್ನೆ ಔರ್ ಬೀಜ್ ಸೆ ಬಾಜಾರ್ ತಕ್ ಕೆ ವಿಷನ್ ಕೋ ಮಜಬೂತಿ ದೇನೆ ಕೆ ಉದ್ದೇಶ್ಯ ಸೆ ಏಕ್ ವರ್ಷ ಪೂರ್ವ ಮಾನನೀಯ ಪ್ರಧಾನ ಮಂತ್ರಿ ಶ್ರೀ ನರೇಂದ್ರ ಮೋದಿ ಜಿ ನೆ ಏಕ್ ಮಹತ್ವಾಕಾಂಕ್ಷಿ ಕೇಂದ್ರೀಯ ಯೋಜನಾ ಅಗ್ರಿಕಲ್ಚರ್ ಇನ್ಫ್ರಾಸ್ಟ್ರಕ್ಚರ್ ಫಂಡ್ ಕಿ ಶುರುವಾತ್ ಕಿ. ಇಸ್ ಆಧುನಿಕ ಇನ್ಫ್ರಾಸ್ಟ್ರಕ್ಚರ್ ಸೆ ಕೃಷಿ ಆಧಾರಿತ ಉದ್ಯೋಗ ಲಗಾನೆ ಮೇ ಏಕ್ ಬಹುತ್ ಬಡಾ ಬದಲಾವ್ ಆಯೇಗಾ ಔರ್ ಬಹುತ್ ಬಡಿ ಗತಿ ಆಯೇಗಿ. ಸಾಥಿಯೋ, ಅಬ್ ಹಮ್ ಉಸ್ ಸ್ಥಿತಿ ಕಿ ತರಫ್ ಬಡ್ ರಹೆ ಹೈ ಜಹಾಂ ಗಾಂವ್ ಕೆ ಕೃಷಿ ಉದ್ಯೋಗೋ ಸೆ ಫೂಡ್ ಆಧಾರಿತ ಉತ್ಪಾದ ಶಹರ್ ಜಾಯೆಂಗೆ ಔರ್ ಯಹಿ ತೋ ಆತ್ಮನಿರ್ಭರ ಭಾರತ್ ಅಭಿಯಾನ ಕಾ ಸಂಕಲ್ಪ ಹೈ. ಅಗ್ರಿಕಲ್ಚರ್ ಇನ್ಫ್ರಾಸ್ಟ್ರಕ್ಚರ್ ಫಂಡ್ ಸೆ ಪಾತ್ರ ಲಾಭಾರ್ಥಿ ಗೋದಾಮೋ ಕಾ ನಿರ್ಮಾಣ ಕರ್ ಸಕ್ತೆ ಹೈ. ರಾಜಸ್ಥಾನ್ ಕೆ ಲಾಭಾರ್ಥಿ ಶ್ರೀ ಯಶ್ ವರ್ಧನ್ ಮುಂದ್ರಾ ನೆ ಸಾರ್ಟಿಂಗ್ ಅಂಡ್ ಗ್ರೇಡಿಂಗ್ ಯೂನಿಟ್ ಲಗಾ ಕರ್ ರೋಜ್ಗಾರ್ ಕೆ ಅವಸರ ಪೈದಾ ಕಿಯೇ ಹೈ. ಕರ್ನಾಟಕ ಕಿ ಮಹಿಳಾ ಉದ್ಯಮಿ ಶ್ರೀಮತಿ ಮಮತಾ ವಿ ನೆ ಪ್ರೈಮರಿ ಪ್ರೊಸೆಸಿಂಗ್ ಸೆಂಟರ್ ಲಗಾ ಕರ್ ಪ್ರಗತಿ ಕಿ ನೈ ರಾಹ ಚುನಿ ಹೈ. ಸಣ್ಣ ಪುಟ್ಟ ಉದ್ಯಮಿಗಳನ್ನ ಅಗ್ರಿಕಲ್ಚರಲ್ ಇನ್ನಷ್ಟು ಸಾಧನೆ ಮಾಡಲಿಕ್ಕೆ ಕಾರಣಕಾರ್ತವಾದಂತ ಈ ಅಗ್ರಿಕಲ್ಚರಲ್ ಇನ್ಫ್ರಾಸ್ಟ್ರಕ್ಚರ್ ಫಂಡ್ ಇಂದ ನಮ್ಮ ಇನ್ನಷ್ಟು ಯೋಜನೆಗಳು ಉತ್ತಮಗೊಂಡಿದೆ. ರಾಜಸ್ಥಾನ್ ಕೆ ಲಾಭಾರ್ಥಿ ಶ್ರೀ ದಿನೇಶ್ ಭಟ್ಟರ್ ನೆ ಜೀರೆ ಕಿ ಪ್ರೊಸೆಸಿಂಗ್ ಯೂನಿಟ್ ಲಗಾ ಕರ್ ಆಸ್ ಪಾಸ್ ಕೆ ಗ್ರಾಮೀಣೋ ಕೋ ಆತ್ಮ ನಿರ್ಭರ್ತಾ ಪ್ರದಾನ್ ಕಿ ಹೈ. ಮಹಾರಾಷ್ಟ್ರ ಕೆ ಲಾಭಾರ್ಥಿ ಶ್ರೀ ಅನೂಪ್ ಕುಮಾರ್ ಮೊಹತಾ ನೆ ವೇರ್ ಹೌಸ್ ಬನಾ ಕರ್ ಅನ್ನ ಭಂಡಾರಣ ಕೋ ಸುನಿಶ್ಚಿತ ಕಿಯಾ ಹೈ. ಆಜ್ ದೇಶ್ ಕೆ ಕೋನೆ ಕೋನೆ ಸೆ ಕಿಸಾನ್, ಕೃಷಿ ಉದ್ಯಮಿ, ಕಿಸಾನ್ ಉತ್ಪಾದಕ ಸಂಘ, ಪ್ರಾಥಮಿಕ ಕೃಷಿ ಸಹಕಾರಿ ಸಮಿತಿಯಾ, ಸ್ವಯಂ ಸಹಾಯತಾ ಸಮೂಹ ಔರ್ ಕೃಷಿ ಉಪಜ್ ಮಂಡಿಯಾ ಇಸ್ ಯೋಜನಾ ಕಾ ಲಾಭ ಉಠಾ ರಹೆ ಹೈ. ರೈತ ಬಾಂಧವರೇ, ಬೆಳ್ಳಗಿರುವುದೆಲ್ಲ ಹಾಲಲ್ಲ, ಕೇಳಿದ್ದೆಲ್ಲ ನ್ಯಾನೋ ಗೊಬ್ಬರವಲ್ಲ. ಇಫ್ಕೋ ನ್ಯಾನೋ ಯೂರಿಯಾದಲ್ಲಿ 20% ಸಾರಜನಕ ಮತ್ತು ನ್ಯಾನೋ ಡಿಎಪಿಯಲ್ಲಿ 8% ಸಾರಜನಕದ ಜೊತೆ 16% ರಂಜಕವಿದೆ. ಒಂದೊಳ್ಳೆ ಇನ್ಶೂರೆನ್ಸ್ ಪಾಲಿಸಿ ಎಐ ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು ಲಿಮಿಟೆಡ್, ಆದ್ರೆ ಇನ್ಕಮ್ ಬರ್ತಾ ಇರಬೇಕು ಲೈಫ್ ಟೈಮ್. ಎಲ್ಐಸಿಯ ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ, ಎಲ್ಐಸಿಯ ಜೀವನೋತ್ಸವದೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ರೈತ ಬಾಂಧವರೇ, ಇಂದಿನ ಕೃಷಿರಂಗ ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿಯಲ್ಲಿ ಕಾಳುಮೆಣಸು ಬೇಸಾಯ ಕುರಿತು ಸಂವಾದ ಆಲಿಸುವಿರಿ. ಭಾಗವಹಿಸುತ್ತಾರೆ ಪಾಂಡವಪುರ ತಾಲೂಕು ಶಂಭುವನಹಳ್ಳಿಯ ಶಂಕರಸ್ವಾಮಿ ಮತ್ತು ಅವರ ಮಗ ಎಸ್ ಮಂಜುನಾಥ್. ಪ್ರಸ್ತುತಪಡಿಸುತ್ತಾರೆ ಎನ್ ಕೇಶವಮೂರ್ತಿ. ಶಂಕರಸ್ವಾಮಿಗಳ ನಮಸ್ಕಾರ. ನಮಸ್ತೆ ಸರ್. ಮಂಜುನಾಥ್ ಅವರೇ, ತಮಗೂ ನಮಸ್ಕಾರ. ಎಷ್ಟು ವಯಸ್ಸು? 72 ಸರ್. ಎಷ್ಟು ಜಮೀನಿದೆ? ನಮಗೆ ಒಂದು 5 ಎಕರೆ ಭೂಮಿ ಇದೆ. ಅಣ್ಣ ತಮ್ಮಂದಿಬ್ಬರು ಭಾಗ ಮಾಡ್ಕೊಂಡಿದ್ದೀವಿ. ನಮಗೊಂದು 2.5 ಎಕರೆ ಅಷ್ಟಿದೆ. ಒಂದು ಕಡೆ 1.75 ಎಕರೆಯಷ್ಟು ಒಂದು ಪಂಪ್ ಸೆಟ್ ಇದೆ, ಅದು ನಮ್ಮ ಪಾಲಕ್ಕೆ ಬಂದಿದೆ. ಅದರಲ್ಲಿ ಹಿಂದೆ ಕಬ್ಬು, ಭತ್ತ, ರಾಗಿ, ತರಕಾರಿ ಏನೇನೋ ಬೆಳೀತಾ ಇದ್ದೋ. ಈವಾಗಿನ ಒಂದು ಯುಗ ಇದೆಯಲ್ಲ ನೋಡಿ, ಮೊಬೈಲ್ ಯುಗ, ಮನುಷ್ಯರಿಂದ ಮನುಷ್ಯರಿಗೆ ನೋಡಿ ಕಲಿ ಮಾಡಿ ತಿಳಿ ಅಂತಾರಲ್ಲ, ಆ ರೀತಿ ಇವನು ಮೊಬೈಲಲ್ಲಿ ನೋಡಿ ನೋಡಿ ಏನಾದ್ರು ಒಂದು ಬದಲಾವಣೆ ಮಾಡಬೇಕು ಅಂತ ಹೇಳಿ ಕಾಳುಮೆಣಸು ಬೆಳೀಬೇಕು ಅಂತ ಫಸ್ಟು ಶುರು ಮಾಡಿದೋ. ಶುರು ಮಾಡಿದ್ಮೇಲೆ ಅದನ್ನು ಸಿಲ್ವರ್ ಗಿಡಗಳ ತಂದು ನೆಟ್ಟು ಒಂದು ಎರಡು ವರ್ಷ ಅದು ಒಂದು ದಪ್ಪದ ಒಂದು ಬಲಗೈ ತೊಳ್ಗಾತ್ರ ಅನ್ನಿ ಅಷ್ಟು ಲೆವೆಲ್ಗೆ ಬೆಳೆದಾದ್ಮೇಲೆ ಕಾಳುಮೆಣಸಿನ ಗಿಡವ ಹೋಗಿ ಕುಶಾಲನಗರದಲ್ಲಿ ತಗೊಬಂದು ನೆಟ್ಟು. ಅದಕ್ಕಿಂತ ಮೊದಲೇ ನಮ್ಮ ಭೂಮಿಲಿ ಒಂದು 50 ತೆಂಗಿನ ಮರಗಳಿದೆ. ಅದನ್ನು ನಾವು ಅಂತಂತರವಾಗಿ ನೆಟ್ಟಿದ್ದೆ. ಅಲ್ಲಿ ಒಂದಕ್ಕೊಂದು ಶೇಡ್ ಆಗದಂಗೆ ಅಂತರವಾಗಿ ನೆಟ್ಟಿದ್ದು. ಅದರೊಳಗೆ ಯಾಕೆ ಅದು ಇದು ನೆಡೋದು ಅಂತೇಳಿ ಕಾಳುಮೆಣಸು ನೆಡೋದೆ ಅಂತೇಳಿ ಶುರು ಮಾಡಿ ಅದನ್ನು ಮಾಡ್ದೋ, ಅದನ್ನು ಮಾಡಿರೋದನ್ನು ನೋಡಿದ್ರೆ ನೀವು ಕಣ್ಣಾರವನ್ನು ನೋಡಬೇಕು ಸರ್, ಆ ಥರ ಅದದು ತುಂಬ ಒಂದೇ ಥರ. ಮಕ್ಕಳು ಯೂನಿಫಾರಮ್ಮು ಒಂದು ಕ್ಲಾಸ್ನಾಗ ಇರ್ತಾವಲ್ಲ ಆ ರೀತಿ ಒಂದೇ ಥರ ಗಿಡಗಳು, ಮಲೆನಾಡಲ್ಲಿ ಇಲ್ವೇನೋ ಅನ್ನುವಂಗಿದೆ ಸರ್. ನಿಮ್ಮ ಜಮೀನಿನಲ್ಲಿ ಚಿಕ್ಕ ವಯಸ್ಸಿಂದ ನೀವು ಬೇರೆ ಬೇರೆ ಬೆಳೆ ಬೆಳೀತಾ ಇದ್ರಿ? ಬೇರೆ ವಿಪರೀತ ಬೇರೆ ಬೇರೆ, ತರಕಾರಿ, ಭತ್ತ, ರಾಗಿ, ಕಬ್ಬು, ಏನೇನೋ ಬೆಳೆದು. ಆಯಿ ನೀರು, ಇವಾಗ ಆಯಿ ನೀರು ಯಾವುದೂ ಇಲ್ಲ, ಅದರಲ್ಲಿ ಎಲ್ಲ ಡ್ರಿಪ್ ಮಾಡಿದ್ದೀವಿ. ಡ್ರಿಪ್ ಮಾಡಿ ಎಲ್ಲಕ್ಕೂ ಗಿಡಗಿಡಕ್ಕೆ ಹೋಗುವಂಗೆ ನೀರು ವೇಸ್ಟ್ ಆಗಿಲ್ಲ, ಭೂಮಿ ಎಲ್ಲ ಕಡೆನೂ ನೆನೆಯುವಂಗೆ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಅದಕ್ಕೆ ಒಳ್ಳೆ ಗೊಬ್ಬರ ನೀರು ಅಷ್ಟೇ, ಇನ್ನೇನು ಇಲ್ಲ. ಗೊಬ್ಬರ ನೀರು ತಪ್ಪೆ ಗಂಜಲದ ಇದು ಏನು ಜೀವಾಮೃತ, ಅದನ್ನು ಬಿಟ್ಟರೆ ಇನ್ನೇನಂದ್ರೆ ಏನು ಮಾಡಿಲ್ಲ. ಗೊಬ್ಬರ ಹಾಕ್ತೀವಿ ಚೆನ್ನಾಗಿ ಅಷ್ಟು, ಅದಕ್ಕೆ ಅಷ್ಟೊಂದು ಫಲವತ್ತಾಗಿ ಗಿಡ ಬಂದಿದೆ. ಮಂಜುನಾಥ್ ಅವರೇ, ಸ್ವಲ್ಪ ನಿಮ್ಮ ಬಗ್ಗೆ ಹೇಳಿ, ನಿಮ್ಮ ವಿದ್ಯಾಭ್ಯಾಸ ಏನು? ಸರ್, ನಾನು ಸೆಕೆಂಡ್ ಪಿ ಯು ಸಿ ಓದ್ದೆ. ಆ ಟೈಮ್ನಲ್ಲಿ ನಮ್ಮ ತಂದೆಗೆ ಬೈಪಾಸ್ ಹಾರ್ಟ್ ಸರ್ಜರಿ ಆಯಿತು ಆ ಟೈಮ್ನಲ್ಲಿ. ಆಮೇಲೆ ನಾನು ಓದಿ ನಿಲ್ಲಿಸ್ದೆ, ಇನ್ನು ವ್ಯವಸಾಯನೇ ಶುರು ಮಾಡಿದೆ ಸರ್. ಹಾಗೆಲ್ಲ ಕಬ್ಬು ಬೆಳೀತಿದ್ವಿ. ಆಮೇಲೆ ದಿನೇ ದಿನೇ ನೋಡ್ತಾ ನಾವು ಸಾವಯವಕ್ಕೆ ಬರೋಣ ಅಂದ್ಬಿಟ್ಟು ಕಾಳು ಮೆಣಸು ನೆಡೋಕ್ಕಿಂತ ಫಸ್ಟು ಬಾಳೆ ನೆಟ್ಟಿದ್ವಿ. ಬಾಳೆ ಹತ್ತಡಿ ಹತ್ತಡಿ ಸಾಲಾಗಿ ನೆಟ್ಟಿದ್ವಿ. ಒಂದು ಗೊನೆ 18 ಕೆಜಿವರೆಗೂ ಏಲಕ್ಕಿ ಬೆಳೆದಿದ್ವಿ ಸರ್. ಆವ್ರೇಜ್ 18 ಕೆಜಿ ಬರುವಂಗೆ ಏಲಕ್ಕಿ ಬೆಳೆದಿದ್ವಿ. ಸಾವಯವದಲ್ಲಿ? ಸಾವಯವದಲ್ಲಿ ಬೆಳೆದಿದ್ವಿ ಸರ್. ಆ ತಪ್ಪೆಗಾನ್ಲ ಆಗಲೇ ಸರ್ ಫಸ್ಟು ಶುರುವಾದದ್ದೇ ಆಗ, ತಪ್ಪೆಗಾನ್ಲ ಜೀವಾಮೃತ ಮಾಡಬೇಕು ಅಂತ ಶುರುವಾದದ್ದೇ ಆಗ. ಬಾಳೆಗೆ 2 ಕೂಳಿ ಆದಮೇಲೆ ಪನಾಮ ಸ್ವರ್ಗ ರೋಗ, ಅಂದರೆ ಬಿತ್ತನೆಲೆ ಬಂದುಬಿಟ್ಟಿತ್ತು ಸರ್. ಗೊತ್ತಿಲ್ಲದೇ ನಾವು ಕಂತು ತರಬೇಕಾದ್ರೆ ಪನಾಮ ಸ್ವರ್ಗ ರೋಗ ಬಂದುಬಿಟ್ಟಿತ್ತು. ಒಂದೆರಡು ಬೆಳೆ ಬೆಳೆದ್ಮೇಲೆ ಅದು ನಿಲ್ಲಿಸಿದ್ವಿ. ಆಮೇಲೆ ಕೆಳಗಡೆ ಅಂದರೆ 1/2 ಎಕರೆಗೆ ಕಾಳು ಮೆಣಸು ಮಾಡಿದ್ವಿ. ಇನ್ನು ಬೇರೆ ಒಂದು ಇನ್ನೊಂದಷ್ಟು ಅಡಿಕೆ ಐತೆ ಸರ್, ಈಗ ಒಂದು 3 ವರ್ಷದ ಅಡಿಕೆ ಐತೆ. ಈಗ 10 ಮೆಣಸು ನೆಟ್ಟಿದ್ದೀವಿ, ಆಗಲೇ 3 ವರ್ಷದ ಅಡಿಕೆ ಗಿಡಕ್ಕೆ ಮೆಣಸು ನೆಟ್ಟಿದ್ದೀವಿ, ಅದು ಫಲ ಬರ್ತಾಯಿತ್ತೆ. ಆಗಲೇ 3 ವರ್ಷಕ್ಕೆ 1 ಬೆಳೆ ಕಡಿತಾಯಿತ್ತು ಸರ್ ಈಗ. ಅಲ್ಲಪ್ಪ, ಕಾಳು ಮೆಣಸು ಅನ್ನೋದು ಮಲೆನಾಡಿನ ಬೆಳೆ, ಹೌದು ಸರ್, ಅದನ್ನೇ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ? ಅದಕ್ಕೆ ಒಂದ್ಸಲಿ ಕ್ಯಾತ್ನಳ್ಳಿಗೆ ಹೋಗಿದ್ವಿ ಸರ್, ಬಸವರಾಜಣ್ಣ ಅಂದ್ಬಿಟ್ಟು ನಿಮ್ಮ ಇದರಲ್ಲಿ ಸಂದರ್ಶನ ಮಾಡಿದ್ದೀರಿ ಅವ್ರದ್ದು. ಅವ್ರ ತೋಟಕ್ಕೆ ನೋಡಿದಾಗ ಅವರು ಅಡಿಕೆಗೆ ನೆಟ್ಟಿದ್ರು. ಅಡಿಕೆಗಿಂತ ಅಡಿಕೆ ಅಂದರೆ ಒಂದು 4 ವರ್ಷ ಕಾಯ್ಬೇಕು, 3-4 ವರ್ಷ ಕಾಯ್ಬೇಕು ಅಂದ್ಬಿಟ್ಟು ಸಿಲ್ವರ್ಗೆ ಮಾಡಿದ್ವಿ ಸರ್. ಬೇಗ ಸಿಲ್ವರ್ಗೆ ನೆಡ್ಬೋದು ಅಂದ್ಬಿಟ್ಟು ಸಿಲ್ವರ್ಗೆ ನೆಟ್ವಿ. ತುಂಬ ಚೆನ್ನಾಗಿ ಬಂದೈತೆ, ತುಂಬ ಜನ ಬಂದು ನೋಡ್ತಾರೆ. ನಮ್ಮನ್ನು ಫೋನ್ ಮಾಡಿ ಕೇಳ್ತಾರೆ, ಹೆಂಗೆ ಮಾಡೋದು ಏನು ಮಾಡೋದು ನಮ್ಮ ಭೂಮಿಗೆ ಆಗುತ್ತಾ ಅಂತ ಕೇಳ್ತಾರೆ ಸರ್. ಈಗ ನೀವು ನಿಮ್ಮ ಜಮೀನಿನಲ್ಲಿ ಕಾಳು ಮೆಣಸು ಬೆಳೆಯೋಕ್ಕಿಂತ ಮುಂಚೆ ಮಲೆನಾಡಲ್ಲಿ ಹೋಗಿ ಯಾವ ಥರ ಕಾಳು ಮೆಣಸು ಬೆಳೀತಾರೆ ಅಂತ ನೋಡ್ಕೊಂಬಂದ್ರ? ಇಲ್ಲ ಸರ್, ಮಲೆನಾಡ್ಗೆ ಏನು ಹೋಗಿರಲಿಲ್ಲ, ಫೋನಲ್ಲಿ ನೋಡಿದ್ವಿ. ಮಲೆನಾಡ್ಗೆ ಹೋಗಿ ನೋಡಿರಲಿಲ್ಲ. ಅಂದರೆ ಟೂರ್ಗೆರ್ಗೆ ಹೋದಾಗ ಮಾತ್ರ ಅಲ್ಪ ಸ್ವಲ್ಪ ನೋಡಿದ್ವಿ ಗಿಡಗಳಂದರೆ, ಬಸ್ಸಲ್ಲಿ ಹೋಗ್ಬೇಕಾದ್ರೆ ನೋಡಿದ್ವಿ. ಓಕೆ, ಅಲ್ಲ ಸಸಿನ ಎಲ್ಲಿಂದ ತಗೊಂಬಂದಿದ್ವಿ? ಕುಶಾಲ್ ನಗರಕ್ಕೆ ಹೋಗಿದ್ವಿ ಸರ್. ಅದೇ ಜಾಗನೇ ಯಾಕೆ ಆಯ್ಕೆ ಮಾಡಿಕೊಂಡ್ರಿ? ಯಾರು ಪರಿಚಯ? ಕ್ಯಾತ್ನಳ್ಳಿ ಬಸವರಾಜಣ್ಣ ಹೇಳಿದ್ರು ಸರ್ ಅವರು. ಕುಶಾಲ್ ನಗರ ಅಂದರೆ ಅವ್ರ ತಾವು ಸಸಿ ತಂದು ಹಾಕಿದ್ವಿ. ನಮಗೆ ಅದನ್ನು ಪ್ಯಾಕಲ್ಲಿ ಬೆಳೆಸಿಕ್ಕೆ ಗೊತ್ತಾಗಲಿಲ್ಲ, ಅದೆಲ್ಲ ಸತ್ತೋಗ್ಬಿಡ್ತು ಪ್ಯಾಕಲ್ಲಿ. ಆಮೇಲೆ ಅಲ್ಲಿಗೆ ಹೋಗಿ ತಂದ್ವಿ ಕುಶಾಲ್ ನಗರಕ್ಕೆ. ಹೌದಾ, ನೀವು ಹೋಗಿದ್ರ ಸ್ವಾಮಿಗಳ? ಹೌದು ಸರ್, ನಾವು ಹೋದಾಗೆಲ್ಲ ಜೊತೆಲಿ ಹೋಗ್ತೀನಿ ನಾನು. ಹೌದಾ, ಜೊತೆಲಿ ಹೋಗಿ ಎಲ್ಲ ಆಯ್ಕೆ ಮಾಡಿ. ಆಮೇಲೆ ಕೆಲವು ಹಣ್ಣಿನ ಗಿಡಗಳೆಲ್ಲ ಹೊಸ ಹೊಸ ಬೇರೆ ಬೇರೆ ದೇಶದ ತಳಿಗಳು ಅಂತಾರ, ಅಂಥವೆಲ್ಲ ತಂದು ನೆಟ್ಟಿದ್ದೀವಿ ಸರ್. ಹ್ಞೂ, ಏನೇನು ನೆಟ್ಟಿದ್ರಿ ಹೇಳಿ? ಅವನಿಗೆ ಗೊತ್ತವೆಲ್ಲ ಬಾಯಿ ಹೇಳಪ್ಪ ಸರ್. ರಾಂಬೋಟ ಐತೆ, ಮ್ಯಾಂಗೋಸ್ಟಿನ್ ಐತೆ, ಲಿಚಿ ಐತೆ, ಡ್ರ್ಯಾಗನ್ ಫ್ರೂಟ್ ಐತೆ, ವಾಟರ್ ಆಪಲ್ ಐತೆ, ಬಟರ್ ಫ್ರೂಟ್ ಐತೆ, ಕಿತ್ಲೆ, ಮೂಸುಂಬಿ, ಇನ್ನೂ ಬಾಳೆ ಐತೆ, ಸೀಬೆ, ಸಪೋಟ, ಮಾವು, ಇಷ್ಟು ಜಾತಿ ಹಣ್ಣಿನ ಗಿಡ ಎಲ್ಲ ಐತೆ ಸರ್. ಅಲ್ಸ ಐತೆ. ಏನು ಸುಮ್ಮನೆ ಇಟ್ಕೊಂಡಿರೋದ? ಒಂದು ಎರಡು ಗಿಡಗಳು ಸರ್, ಮನೆಗಾಗುವಂಗೆ ಒಂದು ಎರಡು ಗಿಡಗಳೇ ಅವೆಲ್ಲ ನೆಟ್ಟಿರೋದು. ಹೌದಾ, ಯಾಕೆ ಕಾರಣ? ಒಂದು ಖುಷಿ ಸರ್ ಅದು. ಎಲ್ಲರೂ ಈಗ ಮೊಬೈಲಲ್ಲಿ ನೋಡ್ತೀವಿ, ಒಬ್ರು 50 ಥರ 100 ಥರ ಬೆಳೆದವ್ರೆ ಅಂತ ಅಂತಾರೆ. ನಾವು ಒಂದಷ್ಟು ನೆಡೋಣ, ನಮ್ಮ ಈಗ ದುಡ್ಡು ಕೊಟ್ಟಂತೂ ತಿನ್ನಿಕಾಯ್ಕಲ್ಲ ಆ ಥರದ ಹಣ್ಣುಗಳನ್ನ. ನಮ್ಮ ಒಂದು ತೃಪ್ತಿ ಸರ್ ಅವೆಲ್ಲ ಬೆಳೆದ್ರೆ ನೋಡಿಕೊಂಡು ಖುಷಿ. ನಿಮಗೂ ಖುಷಿ ಆಗುತ್ತಾ? ಹೌದು ಸರ್, ಹೌದು ಸರ್, ತುಂಬ ಖುಷಿ. ತುಂಬ ಜನಗಳು ಬಂದು ಆಯ್ಕೆ ಮಾಡ್ಕೊಂಡು ನೋಡ್ಕೊಂಡು ನೋಡ್ಕೊಂಡು ಹೋಗ್ತಾರೆ. ಆದರೂ ಬೇರೆ ಬೇರೆ ಕಡೆ ಕೆಲವು ತೋಟಗಳಿಗೆ ರೈತರು ಅಂದಮೇಲೆ ನಾವು ಹೋಗಿ ಹೋಗಿ ನೋಡಿವಿ, ಇಷ್ಟೊಂದು ವ್ಯವಸ್ಥಿತವಾಗಿ ಕೆಲವಿಲ್ಲ. ಕೆಲವು 10 ಎಕರೆ 5 ಎಕರೆ ಮಾಡಿರೋರು ಮಾಡವ್ರೆ. ನಮ್ಮದು ಸಣ್ಣ ಭೂಮಿಯಲ್ಲಿ ಚಿಕ್ಕದಾಗಿ ಚೊಕ್ಕವಾಗಿ ಮಾಡಿವಿ ಸರ್, ಚಿಕ್ಕದಾದ್ರೆ ಚೊಕ್ಕವಾಗಿ ಮಾಡಿವಿ. ಅಂದ್ರೆ ಈ ಹಣ್ಣಿನ ಬೆಳೆ ಎಲ್ಲ ಏನ್ ಪಟ್ಟಿ ಮಾಡಿದ್ರಲ್ಲ ನಿಮ್ಮ ಮಗ, ಅದೆಲ್ಲ ಒಂದೇ ಜಾಗದಲ್ಲಿ ನೆಟ್ಕೊಂಡಿದ್ದೀರಾ? ಅಂದ್ರೆ ಎಲ್ಲ ಅಂತರ ಒಂದೇ ಜಾಗ ಅಂತ ಅಂದ್ರೆ, ನಮ್ಮ ಭೂಮಿಲಿ ಒಂದು 8 ಟನ್ಸ್ ಅನ್ನು ವೈರು ಹೊರಟೋಗಿದೆ ಮೇಲ್ಗಡೆ. ಅದ್ರ ಹಣ್ಣಲ್ಲಿ ಇಲ್ಲೆಲ್ಲ ಅಡಿಕೆ ಬೆಳಿಕ್ ಹಾಕಿಲ್ಲ, ತೆಂಗ್ ಬೆಳಿಕ್ ಹಾಕಿಲ್ಲ, ಬೇರೆ ಯಾವ್ದು ಬೆಳಿಕೆ ಹಾಕಿಲ್ಲ. ಗಿಡ್ಡ ತಳಿ ಒಂದು 15-20 ಅಡಿ ಬೆಳೆವಂತ ಹಣ್ಣಿನ ಗಿಡಗಳ ಆ ಲೈನ್ ಮಾಂಡಲ್ ಮಾತ್ರ ಹಾಕೊಂಡಿದ್ವಿ. ಹಂಗೆ ಅದು ವೇಸ್ಟ್ ಆಗಬಾರ್ದು, ನಮ್ಮ ಬೆಳೆನೂ ಸಿಗಬೇಕು ಅಂತೇಳಿ ಅಲ್ಲಿ ಹಂಗೆ ಅದು ಬಿಟ್ಟು ಬಾಕಿ ಕಡೆಲ್ಲ ಅಡಿಕೆ, ತೆಂಗು, ಕಾಳು ಮೆಣಸಿನ ಹಿಂಗೆಲ್ಲ ಹಾಕೊಂಡಿವಿ ಆ ಥರ. ಈಗ ಕಾಳುಮೆಣಸು ಸಸಿ ತಂದೆ ಅಂದ್ರಲ್ಲ, ಎಲ್ಲಿ ಹೋಗಿ ತಗೊಂಬಂದ್ರಿ ಅಂತ ಏನಾದ್ರು ನೆನಪಿದೆಯಾ? ಸರ್, ಕುಶಾಲನಗರದಲ್ಲಿ ಎವರ್ ಗ್ರೀನ್ ಅಂದ್ಬಿಟ್ಟು ನರ್ಸರಿ ಐತೆ ಸರ್ ಅಲ್ಲಿ. ಓಕೆ. ಆ ನರ್ಸರಿಯಲ್ಲಿ ತಂದಿದ್ದೆ ಸರ್. ತಳಿ ಯಾವ್ದು ಇರ್ಬೋದು? ಪನೀರ್ ಒನ್ ಸರ್. ಪನೀರ್ ಒನ್ ಅದನ್ನ ನೀವೇ ಆಯ್ಕೆ ಮಾಡಿದ್ದ? ಹೌದು ಸರ್, ಅಲ್ಲಿ ಹೋದಾಗ ನಮ್ಮ ಈ ವಾತಾವರಣಕ್ಕೆ ಯಾವುದು ಅಂದ್ರಾಗ ಪನೀರ್ ಒನ್ ಅಂತ ಹೇಳಿ ಅವ್ರು ಕೊಟ್ಟರು ಸರ್. ಆಗ ನಿಮ್ಮ ಪಾಂಡವಪುರ ಭಾಗಕ್ಕೆ ಇದು ಸೂಕ್ತ ಸೂಕ್ತ ಆಗುತ್ತೆ ಸರ್. ಓಕೆ, ಆಯಿತು. ಸಸಿ ಅಂದರೆ ಅವರು ಪಾಕೆಟ್ಟಲ್ಲಿರೋ ಸಸಿಯನ್ನು ಕೊಟ್ಟರು. ಹಾಂ, ಅವತ್ತು 12 ರೂಪಾಯಿ ಸರ್ ರೇಟ್ ಒಂದು ಸಸಿ ಒಂದು ಗಿಡಕ್ಕೆ, ಅಂದರೆ ಒಂದು ಪ್ಯಾಕೆಟ್ಗೆ 12 ರೂಪಾಯಿ ಇತ್ತು. ಆಯಿತು. ಈಗ ನೀವು ಕಾಳುಮೆಣಸು ಹಾಕಬೇಕು ಅನ್ನೋ ತೀರ್ಮಾನ ಮಾಡ್ಕೊಂಡ್ಮೇಲೆ ನಿಮ್ಮ ತೋಟದೊಳಗಡೆ ನೀವು ಹೇಳಿದ್ರಲ್ಲ ನೆರಳು ಮರ, ಯಾವುದದು? ಸಿಲ್ವರ್ ಮರಗಳು. ಸಿಲ್ವರ್ ಮರ ಅದನ್ನು ಹಾಕ್ಕೊಂಡ್ರಿ, ಎಷ್ಟು ವರ್ಷ? ಒಂದು 2.5 ವರ್ಷ ಆಗಿತ್ತು ಸರ್ ಆ ಮರಕ್ಕೆ. ಹೌದಾ? ಹಾಂ. ಅಂದರೆ ಅದು ತೋಟದೊಳಗಡೆನೇ ಹಾಕಿದ್ರಿ? ತೋಟದೊಳಗಡೆ ಒಂದು 35 ಅಡಿ 40 ಅಡಿ ಐತೆ ಸರ್ ತೆಂಗಿನ ಮರ ದೂರ. ಅದ್ರ ಮಧ್ಯದಲ್ಲಿ 3 ಲೈನ್ ಹಾಕಿದ್ವಿ. ಒಂದು 10-12 ಅಡಿ ಡಿಸ್ಟೆನ್ಸ್ ಐತೆ ಸರ್ ಸಿಲ್ವರ್ ಮರದಿಂದ ಸಿಲ್ವರ್ ಮರಕ್ಕೆ. ಅಂದರೆ ಒಂದು ಮರದಿಂದ ಇನ್ನೊಂದು ಮರಕ್ಕೆ 12 ಅಡಿ. 10-12 ಅಡಿ ಐತೆ ಸರ್. 40 ಅಡಿ ತೆಂಗಿನ ಒಳಗಡೆ ಮಧ್ಯದಲ್ಲಿ 3 ಲೈನ್ ಐತೆ ಸರ್. ಓಕೆ. ತೆಂಗಿನ ಮರಕ್ಕೆ ಯಾಕೆ ಹಬ್ಬಿಸ್ಲಿಲ್ಲ? ಅಂದರೆ ಗರಿಬಿದ್ದಿ ಹಾಳಾಗುತ್ತೆ ಅನ್ನೋ ಒಂದಿದೆ. ಈಗ ಎಲ್ಲ ನೆಟ್ಟವರೆ ಸರ್, ಈಗ ನಾವು ನೋಡಿದ್ದೀವಿ, ನಾವು ಅದು ಪ್ರಯತ್ನ ಪಡ್ಬೇಕು ಸರ್. ನಿಮ್ಗೇನು ಅನ್ಸುತ್ತೆ? ತೆಂಗಿನ ಮರಗಳು ಅದು ಗರಿ ಇಲ್ವೇ ಸರ್? ಅದು ಗರಿ ಏನಾರು ಬಿದ್ದರೆ ನಾವು 2 ವರ್ಷ ಬೆಳೆಸಿದ್ರೆ ಒಂದೇ ಸಲ ಊರು ಕೆಳಕ್ಕೆ ಹಾಕ್ಬಿಡ್ತೀವಿ ಅನ್ನೋ ಇದೆ. ಕೆಲವರು ಹೇಳಿರೋದು ಕೇಳಿನಿ, ನನಗೂ ಆ ನಂಬಿಕೆ ಅದೆ ಸರ್. ಊರು ಹಾಕ್ಬಿಡ್ತದೆ ಅದು ಮರ, ಆಮೇಲೆ ಕಾಯಿ ಕಿಳಿ ಕಾಯ್ಕಿಲ್ಲ, ಇಲ್ಲ ಇಲ್ಲ ಅಂದರೆ ಎಳ್ನೀರು ಅವು ಇವು ನಾವು ಸರಾಗೋಗಿ ಮರ ಹತ್ತಿ ಕಾಯ್ಕಿಲ್ಲ. ತೆಂಗಿನ ಮರಕ್ಕೆ ಹಾಕೋದು ಸರಿ ಇಲ್ಲ ಅಂತ ನನ್ನ ಒಂದು ಅನುಭವ ಗ್ಯಾರಂಟಿನೇ ಸರ್. ಬಟ್ ತುಂಬಾ ಜನ ಬೆಳೆದು ಬೆಳೆದವ್ರೆ ಕೇಳ್ತಾರೆ. ನಾವು ಈಗ ಹಾಕೊಂಡಿದ್ ನೋಡಿ, ಅಡಿಕೆ ಇರ್ಬೋದು ಈ ಸಿಲ್ವರ್ ಇರ್ಬೋದು, ಅದ್ರಲ್ಲಿ ಯಾವುದೇ ಅಪಾಯ ಇಲ್ದಂಗೆ ಗಿಡ ಹಬ್ಬುತ್ತದೆ. ಅದಕ್ಕೆ ಯಾವುದೇ ಇದಾಗೋದ ಏನು ತೊಂದರೆ ಏನಾಗೋದಿಲ್ಲ. ಅಡಿಕೆ ಕುಯ್ಯಕ್ಕೆ ಸಮಸ್ಯೆ ಆಗಲ್ವಾ? ಅಡಿಕೆ ಕುಯ್ಯಕ್ಕೆ ಅಂತಂದ್ರೆ ನಾವು ಹಚ್ಕೊಳ್ಳೋದೇ ಒಂದು 10-15 ಅಡಿ ಮಾತ್ರ ಹಬ್ಬಿಸ್ಕೊಳ್ಳೋದು, ಅದ್ರ ಮೇಲಕ್ಕೆ ಏಣಿ ಹಾಕೊಂಡು ಹತ್ಬೋದು. ಇವಾಗ ಈ ಸ್ಟೀಲ್ ಏಣಿಗಳು ಬಂದಿದೆ ಇವಾಗ, ಒಂದು ರೋತಿ ಒಂದೇ ಪೋಲ್ಗೆ ಮೆಟ್ಲುಗಳು ಮಾಡೋಣ, ಅದು ಗ್ರಿಪ್ ಹಾಕಿರ್ತಾರೆ, ಅದನ್ನು 15-20 ಅಡಿವರೆಗೂ ಅದನ್ನ ಹಿಂಗೆ ಹಾಕೊಂಡು ಅಡಿಕೆ ಕುಯ್ಕೋಬೋದು. ತೆಂಗಲ್ಲು ಹಾಗೆ ಮಾಡ್ಬೋದಲ್ಲ? ತೆಂಗಲ್ಲು ಅಂತಾರೆ, ಗರಿ ಬೀಳ್ತೇವೆ ಸರ್ ಅದೊಂದು. ಅದು ಕೀಳೋದು ಮಾಡೋದು ಎರಡನೇದಾಯ್ತು. ಗರಿ ಅದು ಒಂದು ಸಲ ಗರಿ ಊರ್ತು ಅಂದರೆ ನಾವು 2-3 ವರ್ಷ ಶ್ರಮ ಪಟ್ಟಿದ್ದು ಒಂದೇ ಸಲ ಹಾಳು ಮಾಡಾಕ್ಬಿಡ್ತದೆ, ಅದಂತೂ ಗ್ಯಾರಂಟಿ. ಇವಾಗ ಮರಗಳು ಅನ್ನೇ ಒಂದು ಗರಿ ಅಂದ್ರೆ ಸುಮಾರು ಒಂದು 15-20 ಕೆಜಿ ಇರ್ತದೆ. ಅಲ್ಲಿಂದ ಒಂದು ಆಕಸ್ಮಿಕವಾಗಿ ಬಂದು ಅದ್ರ ಮೇಲೆ ಮರವಾಗ 1000 ಕೌಂಟ್ ಹೋದ್ರೆ ಗಿಡ ಹೋಗ್ತದೆ, ಅದೊಂದು ನಮ್ಗೆ ಗ್ಯಾರಂಟಿ. ಅದೊಂದು ಇದು. ಈಗ ನಿಮಗೆ ನೀವೇನು ಹಾಕಿದಿರಲ್ಲ ಜಮೀನಿನಲ್ಲಿ ಸಿಲ್ವರ್ ಅಲ್ವಾ, ಅದನ್ನ ಬಿಟ್ಟು ಬೇರೆ ಇನ್ಯಾವ ಮರಕ್ಕೆ ಹಬ್ಬಿಸಬಹುದು ಕಾಳುಮೆಣಸು? ಅಲ್ಲಿ ಹೇಳೋದು ಇನ್ನು ನಮ್ಮಲ್ಲಿ ಹತ್ತಿ ಮರ ಅಂತಾರೆ, ನಿಮಗೆ ಗೊತ್ತೋ ಗೊತ್ತಿಲ್ವದ ಎಲೆ ಓದ ತುರಿಯೋದು ಎಲ್ಲ ಗೊತ್ತಿತ್ತು ನಿಮ್ಗೆ ಅಂತಾರೆ. ಅದೊಂದ್ಬಿಟ್ಟು ಎಲ್ಲ ಮರಕ್ಕೂ ಹಾಕಿ ಅಂತಾರೆ, ಅಳಸನ್ ಮರಕ್ಕೆ ಹಾಕಿ, ಮಾವಿನ ಮರಕ್ಕೆ ಹಾಕಿ, ಯಾವ ಮರಕ್ಕಾರು ಹಾಕಿ ಅಂತಾರೆ. ನಾವಂತೂ ಪ್ರಯತ್ನ ಮಾಡಿ ನೋಡಿಲ್ಲ. ಒಂದು ಬೆಟ್ಟದಳ್ಳಿ ಗಪ್ಸಿದ್ದೆ ಸರ್ ಈಗ ಒಪ್ತಾ ಇದೆ. ಹೌದಾ? ನಿಮ್ಗೇನು ಅನ್ಸುತ್ತೆ ಸರ್ ಮಾಡ್ಬೋದು? ಸರ್ ಟೀಕ್ಗೆ ಹಾಕಿಲ್ಲ ಅಂತ ಹೇಳ್ತಾರೆ ಬೆಳೆದಿರೋರು ಅವರೇ ಸರ್ ಟೀಕ್ಗೆನೆ. ಆಯ್ತು, ಅದೊಂಥರ ಅವನ ಪೊರೆ ಊರಿಸ್ದಂಗೆ ಸಿಲ್ವ ಅದು ಮರ ಬರ್ತದೆ. ಅದರಲ್ಲೂ ಬೆಳೆದಿರೋರು ಅವರೇ ಹತ್ತಿ ಮರ ಮತ್ತೆ ನೀಲಗಿರಿ ಮರ ಆ ಥರದ ಮರಗಳು ಬಿಟ್ಟು ಎಲ್ಲ ಹೆಚ್ಚು ಕಮ್ಮಿ ಎಲ್ಲ ಮಾಡ್ಬೋದು ಸರ್. ಹೌದು. ಅಂದರೆ ನೀವು ಆಯ್ಕೆ ಮಾಡ್ಕೊಂಡಿರೋ ಮರ ಯಾವುದು? ಸಿಲ್ವರ್. ಸಿಲ್ವರ್ ಅಡಿಕೆ ಸಿಲ್ವರ್. ಓಕೆ. ಈಗ ಅಡಿಕೆನಿಗೂ ಹಬ್ಸಿದಿರಿ, ಸಿಲ್ವರ್ಗೂ ಹಬ್ಸಿದಿರಿ, ಒಟ್ಟೆಷ್ಟು ಸಸಿಗಳಿದಾವೆ ನಿಮ್ಮ ಹತ್ರ ಕಾಣ್ಬೋದು ಸರ್? ಈಗ ಫಲ ಬತ್ತಾ ಇರೋವು 180 ಗಿಡ ಐತೆ. ಈಗ ಅಡಿಕೆಗೆ ಒಂದು 200 ಗಿಡ ಹಾಕಿದ್ದೀವಿ. ಮುಂದೊಂದು ಸಲಿಗೆ ಇನ್ನೂ ಒಂದು 2 ವರ್ಷದ ಗಿಡ ಐತೆ ಅಡಿಕೆ, ಅದಕ್ಕೊಂದು 200 ಅಡಿಕೆ ಗಿಡ ಐತೆ, ಅದಕ್ಕೆ ಮುಂದೊಂದು ಸಲಿಗೆ ನೆಡ್ತೀವಿ ಸರ್. ಹೌದಾ? ಈಗ ನಡೋದು ಹೇಗೆ ಸ್ವಲ್ಪ ಹೇಳಿ, ಯಾವ ಥರ ನೆಡಬೇಕು? ಅದು ನೆಡೋದು ಅಂದರೆ ಸರ್ ಅದು ನಮ್ಮ ಫಸ್ಟೇ ಭೂಮಿನ ಗೊಬ್ಬರ ಹಾಕಿ ನೆಟ್ಟಾಗಲ್ಲ, ಮೊದಲೇ ಗೊಬ್ಬರ ಹಾಕಿಲ್ಲ ಅಂತ ರೆಡಿ ಮಾಡ್ಕೊಂಡಿರ್ಬೇಕು, ಸಿದ್ಧ ಮಾಡ್ಕೊಂಡಿರ್ಬೇಕು. ಭೂಮಿಗೆ ಟ್ರೈಕೋಡರ್ಮ ಸುಡ ಮನಸ್ಸು ಬೆಳೆಸ್ಬೇಕು. ಭೂಮಿನ ಒಳಗಡೆ ಎಲ್ಲ ಮೇಲೆ ಎತ್ತರವಾಗಿ ಮೇಲ್ಗಡೆನೇ ನೆಡ್ಬೇಕು ಸರ್ ಅದನ್ನು. ಭೂಮಿ ಬಗದ್ ನೆಡುವಂಗಿಲ್ಲ, ಎಷ್ಟು ಪ್ಯಾಕ್ ಇರ್ತದೆ ಅಷ್ಟು ಆಳ ಮಾತ್ರ ಕಿತ್ತು ನೆಡ್ಬೇಕು ಸರ್ ಮೆಣಸಿನ ಗಿಡನ. ಆಳಾದರೆ ಅತಿಯಾದ ಮಳೆ ಹೋದರೆ ಅದು 20 ನಿಮಿಷಕ್ಕೆ ಸತ್ತೋಗೋಷ್ಟು ಇದೈತೆ, ಅದು ಎಷ್ಟು ಚೆನ್ನಾಗಿ ಬೆಳೀತದೆ. ಈಗ ನೀರು ಅವಶ್ಯಕತೆ ಅಥವಾ ಮೆಣಸಿನ ಗಿಡಕ್ಕೆ ಹೆಚ್ಚಿಗೆ ಆದರೆ ನೀರೇ ಶತ್ರು ಸರ್ ಮೆಣಸಿನ ಗಿಡಕ್ಕೆ, ಸತ್ತೋಗ್ಬಿಡುತ್ತೆ ಬೇಗ, ಸತ್ತೋಗ್ಬಿಡುತ್ತೆ. ಅದರಿಂದ ಮೇಲ್ಗಡೆನೇ ನೆಡ್ಬೇಕು ಸರ್. ಮತ್ತೆ 2 ಸಾಲಿಗೆ 1 ಸಾಲಿಗೆ ಟ್ರಂಚ್ ಇರಬೇಕು, ಮುಖ್ಯವಾಗಿ ಭೂಮಿ ಸುತ್ತ ಟ್ರಂಚ್ ಇರಬೇಕು. ಮಳೆ ಉದ್ದದ್ದು ಸರಾಗೋಗಿ ಹೊರದೋಗ್ಬೇಕು, ಭೂಮಿಲಿ ಜೋಗ್ ಬರಬಾರ್ದು ಸರ್, ಬಂದರೆ ಸತ್ತೋಗ್ಬಿಡುತ್ತೆ ಮೆಣಸಿನ ಗಿಡ. ಮುಖ್ಯವಾಗಿ ಟ್ರಂಚೇ ಮುಖ್ಯ ಅದಕ್ಕೆ. ಟ್ರಂಚ್ ಅಂದ್ರೆ ಎಲ್ಲಿ ಹೊಡ್ಕೊಂಡಿದ್ರಿ ಟ್ರಂಚ್ ನೀವು? ಟ್ರಂಚು 2 ಸಾಲ ಮಧ್ಯದಲ್ಲಿ ಒಂದೈತೆ, ಅಂದ್ರೆ ಜಿಗಳ ತರ ನೀರು ಮಳೆ ಉದ್ದದ ನೀರು ಹೊರಗಡೆ ಸರಾಗಿ ಹೋಗರ್ದೋಗುವಂತ ಟ್ರಂಚ್ ಅಲ್ಲೊಂದು. ಆಳ ಎಷ್ಟು? ಅಗಲ ಆಳ ಅಗಲ 2 ಅಡಿ ಐತೆ, ಆಳ 1 ಅಡಿ ಐತೆ. ಇನ್ನ ಭೂಮಿ ಸುತ್ತ 2.5 ಅಡಿ ಆಳ ಟ್ರಂಚ್ ಐತೆ ಸರ್. ಅದು ಜೋಗ್ ಬರಬಾರ್ದು ಅಂತ. ಜೋಗ್ ಬರೋ ಜಮೀನ ನಿಮ್ದು? ಸ್ವಲ್ಪ ಸರ್ ಹಳ್ಳದ ಪಕ್ಕ ಬರೀಕಿಲ್ಲ. ಈಗ ಒಂದ್ 2 ವರ್ಷದಲ್ಲಿ ಮಳೆ ಹೋಯ್ತಲ್ಲ, ಹೋದ ವರ್ಷನೇ ಮಳೆ ಹೋಯ್ತಲ್ಲ, ಆ ಭೂಮಿಲಿ ಎಲ್ಲಾ ಭೂಮಿನೂ ಜೋಗ್ ಎದ್ದಂಗೆ ಇದ್ದಿತ್ತು. ಹಂಗಾದಾಗ ಕಷ್ಟ ಸರ್. ಆಗಲೂ ಕೂಡ ನೀವು ತೋಟ ಉಳಿಸ್ಕೊಂಡಿದ್ದೀರಿ? ಏನಾಗ್ಲಿಲ್ಲ ಸರ್, ನಮ್ಗೆ ಅಂತ ಸಮಸ್ಯೆ ಏನಾಗ್ಲಿಲ್ಲ. ಟ್ರಂಚ್ ಮಾಡಿರೋದ್ರಿಂದ ಅನುಕೂಲ ಆಯ್ತು. ಹೌದು ಸರ್. ಹೇಳಿ ಸರ್. ಸರ್ ಏನಂದ್ರೆ ಅವನು ಹೇಳದೆಲ್ಲ ಸರಿ ಅಂದ್ರೆ, ನಾವು ಪಟ ಅಂತ ಹೇಳ್ತೀವಿ, ಇವಾಗ 10 ಅಡಿ 10 ಅಡಿ ಸಾಲ ಇದೆ ಅದು ನಮ್ದು, ಅದರ ಮಧ್ಯದಲ್ಲಿ ಒಂದು ಟ್ರಂಚು, ಅದು ಒಟವಾಗಿ 1-1.5 ಅಡಿ ಎಷ್ಟು ಟ್ರಂಚು, ಎಷ್ಟೇ ಮಳೆ ಬೀಳಲಿ ಏನೇ ಆಗಲಿ ತಗ್ಗಕ್ಕೆ ಬರಬೇಕು, ತಗ್ಗಿಂದ ಆಚೆಗೆ ಸರಾಗೋಗಿ ಹರಿಬೇಕು, ಆ ರೀತಿ ಮಾಡಬೇಕು. ಅವನು ಹೇಳ್ದಾಗ ಒಂದೇ ದಿವಸ ನೀರು ನಿಂತರು, 1-5 ವರ್ಷ ಕಷ್ಟ ಬಿದ್ದು ಒಂದೇ 1 ದಿವಸದಲ್ಲಿ ಉಂಟಾಯ್ತದೆ ಅದು ಅಂತ ನಾವಂತೂ ಕಂಡ್ಕೊಂಡಿವಿ, ನೋಡಿವಿ, ಕೇಳಿವಿ. ಮುಂಚೆ ಎಲ್ಲ ಕೆರೆ ಮಗ್ಲಿಗೆ ಅಡಿಕೆ ತೋಟ ಮಾಡೋರು ಟ್ರಂಚ್ ಮಾಡೋರು. ಹೌದು ಅಲ್ವೇ? ಹೌದು. ನೀವು ಅದು ನೋಡಿರ್ತೀರ? ಹೌದು. ಈಗ ನೀವು ಅಡಿಕೆ ತೋಟ ಮಾಡಿದ್ರಲ್ವಾ, ಅವಾಗ ಅದಕ್ಕೆ ಟ್ರಂಚ್ ಮಾಡಿರ್ಲಿಲ್ವಾ? ಯಾವ ಅಡಿಕೆ ತೋಟ? ಈವಾಗ 3 ವರ್ಷ ಆಗಿದೆ ಅಡಿಕೆ ಮಾಡಿ. 3 ವರ್ಷ ಮಾಡಿತ್ತು ಅಷ್ಟೇ, ಈಗ ಹಾಕಿ ಮಾಡಿರೋದು. ಆದ್ರೂ ನಮ್ದು ಕೆರೆ ಹಿಂಭಾಗನೇ, ಹಿಂಭಾಗ ಅಂತ ಎಲ್ಲ ಸ್ವಲ್ಪ ದೂರ ಇದೆ ಕೆರೆಗೆ, ಕೆರೆಗೆ ದೂರ ಇದೆ. ನಾವು ಕಾಳು ಮೆಣಸು ನೆಡಬೇಕು ಅಡಿಕೆ ಗಿಡ ಅಂದ್ರೆ, ಒಂದು ಪಟ ಒಂದು ದಿಣ್ಣಿ ಹಂಗೆ ಏರಾಕೊಳ್ಳೋದು, ಒಂದು ಈ ಸಾಲಿಂದ ಸಾಲ್ಗೆ ಒಂದೊಂದು, ನಾವು ಬಸಿಗಾಲುವೆ ಅಂತ ಹೇಳ್ತಿರಲ್ಲ, ಆ ಬಸಿಗಾಲುವೆ ಹಂಗೆ ಇರಬೇಕು ಎಲ್ಲವೂ, 4-4 ಸಾಲ್ಗೆ ಮಧ್ಯೆ ಒಂದು ಅಡ್ಡ ಸಾಲಿರಬೇಕು, ಅದೊಂದು ಚೂರ ಇರಬೇಕು. ಈ ಸಣ್ಣ ಜಿಗಳಲ್ಲಿ ಹೋಗಿ ದೊಡ್ಡ ಜಿಗಳು ಹೋಗ್ಬೇಕು, ದೊಡ್ಡ ಜಿಂಗಿಂದ ಹೊರಗಡೆ ಹೊಂಟೋಗ್ಬೇಕು. ಆ ಥರ ವ್ಯವಸ್ಥೆ ಮಾಡ್ಕಂದ್ರೆ ಕಾಳು ಮೆಣಸ್ಬೇಕು. ಆಮೇಲೆ ನೆಡೋದು ಹೆಂಗೆ ಅಂತ ಕೇಳಿದ್ರಿ, ಅದು ಜೂನ್ ಜುಲೈನಲ್ಲಿ ಈ ನಮ್ಮ ಈಶಾನ್ಯ ಭಾಗ ಅಂತ ಗೊತ್ತಿದೆ ನಿಮಗೆ? ಗೊತ್ತು. ಆ ಈಶಾನ್ಯ ಭಾಗದ ಬಿಸಿಲು ಬೀಳ್ದಂಗೆ ಈಶಾನ್ಯ ಭಾಗದ ಮೂಲೆಗೆ ಮರವ ಒಂದು ಅಡಿ ಬಿಟ್ಟು ದೂರ ನೆಟ್ಕೋಬೇಕು. ಒಂದೂವರೆ ಅಡಿ ಬಿಟ್ಟು ದೂರ ಸಸಿ ನೆಟ್ಕೋಬೇಕು. ಅವನು ಹೇಳ್ದಂಗೆ ಮೊದಲೇ ಗೊಬ್ಬರ ಗಿಬ್ಬರ ನಾವೆಲ್ಲ ಹಾಕಿರ್ತೀವಲ್ವ ಯಾವುದಕ್ಕೆ ಈ ಅಡಿಕೆಗೆ, ಅದಕ್ಕೂ ಸ್ವಲ್ಪ ಹಾಕಿ ಚೆನ್ನಾಗಿ ಭೂಮಿನ ಅಗದಿ ಮಿಕ್ಸ್ ಮಾಡೇ ಬಿಟ್ಕೊಂತಿರ್ಬೇಕು. 1.5 ಅಡಿಗೆ ನೆಟ್ತೀವಲ್ಲ ಅದು ಬೆಳೆದಂಗೆ ಮರದ ಬಿಡುವವರೆಗೆ ತಿರ್ಗಾ ನೆಲಕ್ಕೆ ಕೂರಿಸ್ಕೊಂಡು ಹೋಗಿ ಮರ ಕಬ್ಬಿಸ್ಕೋಬೇಕು. ಆ ತರ ಮಾಡಿವಿ ಇವಾಗ ನಾವು. ಒಂದೊಂದು ಮರಕ್ಕೆ ಒಂದೊಂದೇ ಸಸಿ? ಒಂದೊಂದು ಪ್ಯಾಕ್ ಸಾಕು. ಅದು 2 ಇರ್ತದೆ, ಕೆಲವು ಒಂದೇ ಇರ್ತದೆ, ಕೆಲವು 3 ಇರ್ತದೆ. ಆರೋಗ್ಯವಾಗಿರೋದು ಒಂದೇ ಸಾಕು, ಒಂದು ಬಳ್ಳಿ ಅದೇ 6 ಆಗಿ ಹೊಡ್ಕತ್ತದೆ. ಅದೇನೋ ಜೀವಾಣು ಗೊಬ್ಬರದ ಹೆಸರು ಹೇಳಿದ್ರಲ್ಲಪ್ಪ ಸರ್, ಟ್ರೈಕೋಡರ್ಮಾ ಸುಡೋಮೋನಸ್. ಹೌದಾ? ಅದು ಬಳಸ್ತೀವಿ. ಎಷ್ಟು ಹಾಕಿದ್ರಿ ಅದನ್ನ ಸರ್? ಲೀಟರ್ ಲೆಕ್ಕದಲ್ಲಿ ತಗೋಯ್ತು ಸರ್, ಇಲ್ಲಿ ಮೈಸೂರಲ್ಲ ಸಿಗುತ್ತೆ, ಒಂದು 5 ಲೀಟರ್ ತಗೋಗ್ತೀವಿ ಸರ್. ಆಯ್ತು. ಡ್ರಿಪ್ ಅಲ್ಲೇ ಎಳಿಸೋದೆಲ್ಲ, ಗೊಬ್ಬರ ಹಾಕಂದ್ಮೇಲೆ ಡ್ರಿಪ್ ಅಲ್ಲಿ ಎಳಿಸ್ಕೊತೀವಿ. ಆಮೇಲೆ ಡಾಕ್ಟರ್ ಸಾಯಿಲ್ದು ಪ್ರೊಟಾಸ್ಲರಿ ಪಾಸ್ಪರಸ್ ಅದು ಅದನ್ನು ಬಳಸ್ತೀವಿ ಸರ್. ಆಯ್ತು. ಒಟ್ಟಿನಲ್ಲಿ ಟ್ರೈಕೋಡರ್ಮಾ ಸುಡೋಮೋನಸ್ ಮೇಯ್ನ್ ಸರ್. ಅದಕ್ಕೆ ಒಂದ್ಸಲಿ ಪ್ರಾತ್ಯಕ್ಷತೆ ಮಾಡಿದ್ರು ತೋಟಗಾರಿಕೆ ಅವರು, ನಮ್ಗೆ ಅಲ್ಲಿವರೆಗೂ ಗೊತ್ತಿಲ್ಲ. ನಾವು ಏನೋ ಬಳಸ್ತಿದ್ವಿ, ಅಲ್ಲಿ ಸೈಂಟಿಸ್ಟ್ಗಳು ಕರೆಸಿದ್ರಲ್ಲ, ಅವ್ರು ಹೇಳಿದ್ರು ಟ್ರೈಕೋಡರ್ಮಾ ಸುಡೋಮೋನಸ್ ಬೇರ್ಗೆ ಕಬ್ಬಿಣದ ಕವಚ ಇದ್ದಂಗಂತೆ ರೋಗಗಳನ್ನ ತಡಿಕೆ. ಅವ್ರು ಹೇಳಿದ್ಮೇಲೆ ಇದು ರೋಗ ಅಂತ ಗೊತ್ತಾದದ್ದು. ಏನೋ ಬೇರೆಯವ್ರು ಹೇಳ್ತಿದ್ರು ಅದನ್ನು ನಾವು ಮಾಡ್ಕೋಯ್ತಿದ್ವಿ ಹೊರತು ಇದ್ರಿಂದ ಏನು ಅನುಕೂಲ ಅಂತ ನಮಗೆ ಗೊತ್ತಿರಲಿಲ್ಲ ಸರ್. ಅಲ್ಲಿವರೆಗೆ ಅವ್ರು ಬಂದು ಅಲ್ಲಿ ತುಂಬ ಜನ ಒಂದು 150-200 ಜನ ರೈತರು ಬಂದಿದ್ರು ಆ ಪ್ರತ್ಯಕ್ಷದಲ್ಲಿ. ಎಲ್ಲರಿಗೂ ಆಗಲೇ ಆ ವಿಷಯ ಗೊತ್ತಾದದ್ದು ನಮಗೆ. ಸ್ವಾಮಿಗಳ ಜಾನುವಾರುಗಳು ಏನೇನು ಕಟ್ಟಿದ್ದೀರಿ ಮನೆಯಲ್ಲಿ? ಜಾನುವಾರುಗಳು ಅಂದರೆ ನಡಸನು ಇತ್ತು, ಇವಾಗಿಲ್ಲ. ಮಾಮೂಲಿ ಸಿಂಧಿ ಹಸುಗಳ ಇಟ್ಕೊಂಡಿವಿ. ಎಷ್ಟಿದೆ? ಒಂದು 2 ಇದೆ. 2 ಸಿಂಧಿ ಹಸು. ಅದರ ತಪ್ಪೆ ಗಂಜಲ ಎಲ್ಲ ನಾವು ವೇಸ್ಟ್ ಮಾಡ್ದಂಗೆ ಎಲ್ಲನೂ ಒಂದು ಕಡೆ ಶೇಖರಣೆ ಮಾಡಿಕೊಂಡು ಆ ತೋಟದಲ್ಲಿ ತಗೊಂಡೋಗಿ ಅದೆಲ್ಲ ಜೀವಾಮೃತ ಮಾಡ್ಕೊಳ್ಳಿಕ್ಕೆ ಏನು ಬೇಕೋ ಅದೆಲ್ಲ ಡ್ರಮ್ಗಳು ತೊಟ್ಟಿ ಎಲ್ಲ ಇಟ್ಕೊಂಡಿವಿ. ಅಲ್ಲಿಗೆ ಅವನೇ ತನ್ನ ಮಗನೇ ತಗೊಂಡೋಗಿ ಅಲ್ಲೆಲ್ಲನೂ ಶೇಖರಣೆ ಮಾಡಿ ಅದಕ್ಕೆ ಏನೇನು ಹಾಕಬೇಕೋ ಹಾಕಿ ಒಂದು ವಾರಾನ್ಗಟ್ಟಲೆ ಅದನ್ನು ಇಟ್ಟು ಆಮೇಲೆ ಭೂಮಿಗೆ ಈ ರೀತಿ ಈ ಡ್ರಿಪ್ಪಲ್ಲಿ ಎಲ್ಲಕ್ಕೂ ಹೋಗುವಂಗೆ ಎಳಿಸ್ತೀವಿ. ಅದೊಂದು ಮಾಡ್ತೀವಿ. ನೀವೇನು ಕೊಡಕ್ ಹೋಗಲ್ಲ ಅಂದ್ರೆ ಬಕೆಟ್ನಾಗ ತುಂಬಿಕೊಂಡ್ಬಿಟ್ಟು ಬುಡಕ್ಕೆ ಎರ್ಚಕ್ ಹೋಗಲ್ಲ, ಡ್ರಿಪ್ಪಲ್ಲೇ ಕೊಟ್ಬಿ ಅಂದ್ರೆ ಶೋಧಿಸ್ಕತ್ತೀವಿ. ಅದಕ್ಕೆಲ್ಲ ಅದೇನೇನೋ ವ್ಯವಸ್ಥೆ ಮಾಡ್ಕೊಂಡವ್ನೆ ಅದೆಲ್ಲ. ಏನೇನು ವ್ಯವಸ್ಥೆ ಮಾಡ್ಕೊಂಡಿದ್ಯಪ್ಪ ಸರ್? ಡ್ರಮ್ನಲ್ಲಿ ಅಂದ್ರೆ ಒಂದು ಸರ್ಕಲ್ ತರ ರಾಡ್ಗಳಲ್ಲಿ ವೆಲ್ಡ್ ಮಾಡಿಸ್ಕೊಬಿಟ್ಟು ಆ ಡ್ರಮ್ ಹಿಡಿಯುವಷ್ಟು ರೌಂಡ್ಗೆ ಶೇಪ್ ಮಾಡ್ಕೊಂಡಿದ್ವಿ ಕಬ್ಬಿಣದಲ್ಲಿ. ಅದಕ್ಕೆ ಸೀರೆ ಬಟ್ಟೆನ ಹೊಲಿಸ್ಬಿಟ್ಟು ಬಟ್ಟೆ ಹಾಕ್ಬಿಟ್ಟು ಅದನ್ನ ಡ್ರಮ್ ಒಳಗೆ ಹಾಕಿದ್ರೆ ಅದೆಲ್ಲ ಒಳಗಡೆ ಸೋದಿಸ್ಕೊತದೆ. ಡ್ರಿಪ್ ಇದ್ರ ಪೈಪ್ನ ಒಳಗಡೆ ಹಾಕಿದ್ರೆ ಎಲ್ಲ ಕ್ಲೀನಾಗಿ ಎಳ್ಕೊತದೆ ಸರ್. ಅದು ಅದೇನು ಸಮಸ್ಯೆ ಏನು ಹಾಕಿಲ್ಲ. ಕೈಲಿ ಉಯ್ತಿದ್ವಿ ಮೊದ್ಲು, ಈಗ ಹಂಗೆ ನಂಗನ್ ಮಾಡಲ್ಲ ಸರ್. ಗೋಕು ಕೃಪಾಮೃತ ಇದು, ದಶಪರ್ಣಿ ಅನ್ಬಿಟ್ಟು ಒಂದು 10 ತರದ ಅಡುಕುರಿ ಮೇದರ ಸೊಪ್ಪುಗಳು ಬರ್ತದಲ್ಲ ಸರ್, ಯಾವುದು ಯಕ್ಕ ಪಾರ್ಥೆನಿಯ ಬೇವು ಒಂಗೆ ಅಡುಕುರಿ ಮೇದರದ ಒಂದು 10 ಸುಮಾರು ತರ, ಒಂದು 10 ತರ ತಗೊಂಡು ಅದನ್ನ ಚೆನ್ನಾಗಿ ಕೊಳಸು, ಅದನ್ನು ಅದೇ ತರ ಹೇಳ್ಸದ್ ಸರ್. ಅದನ್ನು ಡ್ರಮ್ಮೊಳಗಾಕಿ ಹೇಳಿಸ್ತೇವೆ ಸರ್. ಗಂಜಲಾನು ಹಾಕ್ತೀರಾ? ಗಂಜಲಾನು ಹಾಕ್ತೀವಿ ಸರ್. ಅಂದ್ರೆ ಜೀವಾಮೃತಕ್ಕೆ ನಮ್ ಚಿಗಪ್ಪರವು ಎರಡು ನಾಟಿ ಹಸ್ಗಳೈತೆ, ಅಲ್ಲಿ ತಗತ್ತೀವಿ. ಇದ್ರನ್ನು ತಪ್ಪೆ ಇಂದೇನು ವೇಸ್ಟ್ ಮಾಡಲ್ಲ, ಅದನ್ನು ಕೊಳಸೆ ಕೊಡ್ತೀವಿ. ಈ ವರ್ಷ ನಮ್ಮ ಭೂಮಿಗೆ 9 ಟ್ರ್ಯಾಕ್ಟರ್ ತಿಪ್ಪೆ ಗೊಬ್ಬರ ಹಾಕಿದ್ದೀವಿ ಸರ್. ಈಗ ಅದು ಕೊಂಡ ಅದ್ರೊಂದು ಒಂದು 2 ಟ್ರ್ಯಾಕ್ಟರ್ ನಮ್ದು, ಇನ್ನು 8-9 ಎಲ್ಲ ಕೊಂಡಿರೋದೆ ಕೊಂಡಾಕ್ತಿವಿ. ಟ್ರೆಂಚ್ ಸೋಸ್ತಾ ಇರ್ತೀರ ಯಾವಾಗ್ಲೂ? ಹ್ಞೂ ಸರ್, ಸೋಸ್ತೀವಿ ಸೋಸ್ತೀವಿ ವರ್ಷಕ್ಕೆ 2 ಸಲ. ಮುಂಗಾರು ಮಳೆ ಬೀಳ್ಬೇಕಾದ್ರೆ, ನಮ್ಗೆ ಹಿಂಗಾರು ಇಲ್ಲ, ಈಗಲೆಲ್ಲ ಜಾಸ್ತಿ ಮಳೆ ಆಗೋದು. ಈಗೆಲ್ಲ ಸೋಸಿದ್ವಿ, ವರ್ಷ ಮಳೆ ಇಲ್ಲ, ಮಾಡೋದು ಮಾಡಲೇಬೇಕಲ್ವ. ಮಳೆ ಬರ್ತದೆ ಬಡಿಕಿಲ್ಲ ಅಂತ ಮುಂದೆ ಹೆಂಗ ಗೊತ್ತಾಗತ್ತೆ, ಮಾಡೋ ಕೆಲಸ ಮಾಡಬೇಕು. ಈಗ ಗಿಡ ನೆಟ್ರಲ್ಲ, ನೆಟ್ ಮೇಲೆ ಏನೇನು ಕೆಲಸ ಮಾಡ್ತೀರಿ ಹೇಳಿ? ನೆಡ್ಬೇಕಾದ್ರೆ ಏನು 1.5-2 ಅಷ್ಟ ಒಂದು ಗುಂಡಿ ತಕ್ಕೊಂಡಿದ್ವಿ, ಅದಕ್ಕೆ ಒಂದಷ್ಟು ಗೊಬ್ಬರ ಹಾಕಿದ್ವಿ. ಗೊಬ್ಬರ ಹಾಕಿ ಸಸಿಗಳು ನೆಟ್ವಿ. ಯಾವ್ದು ಅಡಿಕೆ ಗಿಡವ ನಾನು ಹೇಳ್ತಾ ಇರೋದು ಅಲ್ಲ, ನಾನು ಕಾಳು ಮೆಣಸಿನ ಕೇಳ್ತಾ ಇದ್ದೀನಿ. ಆ ಕಾಳು ಮೆಣಸು ಮಾಮೂಲಿ ಅದು ಯಾವಾಗ ಸಿಲ್ವರ್ ಗಿಡ ಒಂದು ಗಾತ್ರಕ್ಕೆ ಬಂತು ನೋಡಿ, ಅದು ತಡೀತದೆ ಹಬ್ಬದ್ರೆ ಅನ್ನೋ ಮಟ್ಟಕ್ಕೆ. ಅವಾಗ ಮಾಮೂಲಿ ಅದನ್ನ ಸ್ವಲ್ಪ ಗುಂಡಿ ಮಾಡಿ ಮೇಲೆ ನೆಟ್ಟಿ ಸ್ವಲ್ಪ ಸ್ವಲ್ಪ ಗೊಬ್ಬರ ಹಾಕಿ ಸ್ವಲ್ಪ ನೀವು ಹೇಳಿದ್ರಲ್ಲ ತಪ್ಪೆ ಗಂಜಲ ಅನ್ನೋದನ್ನ ಕೈಲುಯ್ತಿದ್ದು. ಅವಾಗ ಕೈಲಿ ಒಂದೊಂದಿಷ್ಟಿಷ್ಟು ಅಂತ ಹೇಳಿ ಬಕೆಟಲ್ಲಿ ಓದಿ ಓದಿ ಬೆಳೆಸ್ಕೊಂಡು ಆಮೇಲೆ ಈ ಡ್ರಿಪ್ಪಲ್ಲಿ ಕೊಡೋಕ್ಕೆ ಶುರು ಮಾಡಿದ್ವಿ. ಅಲ್ಲ, ಈಗ ಅದರ ಬೆಳವಣಿಗೆ ಎಲ್ಲ ಯಾವ ಥರ ಇರುತ್ತಪ್ಪ ಸರ್? ಅದನ್ನು ಅದೇ ಬೆಳವಣಿಗೆ ಶುರುವಾಯ್ತಲ್ಲ, ಕಟ್ಟಾಕಬೇಕು ಸರ್. ಮುಖ್ಯವಾಗಿ ಕಟ್ಟೆ ಮುಖ್ಯ ಅದಕ್ಕೆ. ಒಂದೊಂದು ಅಡಿಗೆಲ್ಲ ಕಟ್ಟಾಕೊಂಡಿದ್ದೀವಿ. ಆಮೇಲೆ ಒಂದು ಯಾವುದ್ರಲ್ಲಿ ಕಟ್ಟಿದ್ದೀರಿ ಹೇಳಿ? ಕಟ್ಟು ಅಂದರೆ ಫಸ್ಟು ಸೀರೆ, ಪ್ಲಾಸ್ಟಿಕ್ ಸೀರೆ ಇರ್ತಲ್ಲ ಅದ್ರಲ್ಲಿ ಹರ್ಕೊಂಡು ಕಟ್ತಿದ್ವಿ. ಹಳೇದು ಹಳೆ ಸೀರೆಗಳಲ್ಲಿ ಮನೇಲಿ ಇಸ್ಕೊಂಡು ಕಟ್ತಿದ್ವಿ. ಆಮೇಲೆ ನಮ್ಮ ಚಿಕ್ಕಪ್ಪ ಅವ್ರದ್ದೆ ಒಂದು ಪ್ಯಾಂಟ್ ಹೊಲಿಯೋದು ಬಟ್ಟೆ ಅಂಗಡಿ ಐತೆ, ಆ ನೈಟ್ ಪ್ಯಾಂಟ್ಗಳಂತಲ್ಲ ಅದು ಎಲಾಸ್ಟಿಕ್ ಥರ ಬಟ್ಟೆ, ಆ ಬಟ್ಟೆ ತಗೊಂಡು ಕಟ್ಟಿಗೆ ಶುರು ಮಾಡಿದ್ವಿ ಸರ್. ಅದು ಕಿಳಿಕು ಇಲ್ಲ. ಆಮೇಲೆ ಇದನ್ನು ಪಾಲಿಸ್ಟರ್ ಅಂದರೆ ಬಿಸಿಲಲ್ಲಿ ಒಣಗಿದ್ಮೇಲೆ ಕಟ್ಟಾಗ್ಬಿಡ್ತದೆ, ಮತ್ತು ಗೆದ್ಲು ತಿನ್ನೋ ಸಮಸ್ಯೆ ಇರ್ತದೆ. ಇದಾದರೆ ಗೆದ್ಲು ತಿನ್ನಿಕ್ಕಿಲ್ಲ, ತಿನ್ನೋ ಸ್ವಲ್ಪ ಲೂಸಾಗಿ ಕಟ್ಟರು ಮರ ಅಳ್ದಂಗೆ ಅಳ್ದಂಗೆ ಅದು ಎಲಾಸ್ಟಿಕ್ ಥರ ಇಕ್ತಾ ಇರ್ತದೆ. ಒಂದು ವರ್ಷಕ್ಕೊಂದ್ಸಲ ಈಗಿರೋ ಕಟ್ಗಳನ್ನ ಒಂದು ವರ್ಷಕ್ಕೊಂದ್ಸಲಿ ಅದನ್ನು ಲೂಸ್ ಮಾಡ್ಕೋತೀವಿ. ಹಂಗೆ ಕಟ್ಟಿಗೆ ಸ್ವಲ್ಪ ಮೂರು ಅಡಿಗೆ ಒಂದೊಂದ್ಸಲಿ ಸುಳಿ ಜಿಗಿಡ್ತಿದ್ವಿ, ಮೆಣಸಿನ ಗಿಡ ಸುಳಿಗಳನ್ನ. ಸುಳಿ ಜಿಗಿಟ್ರೆ 1-2-3 ಕೆಳಗೆ ಬರ್ತದಲ್ಲ, ಬುಷಿಯಾಗಿ ಚೆನ್ನಾಗಿ ಅರಡ್ತದೆ ಸರ್. ಅದು ಮರ ಇಟ್ಕೊಂಡು ಅರ್ತದೆ. ಕಟ್ಟಾಕೋದು ಮುಖ್ಯ ಸರ್. ಗೆದ್ಲತ್ತದಂಗೆ ನೋಡ್ಕೋಬೇಕು. ಗೆದ್ಲತ್ತದ್ರೆ ಈಗ ನಾವೇನೋ ಈ ಪ್ಲಾಸ್ಟಿಕ್ ಬಟ್ಟೆ ಆ ಥರದಲ್ಲಿ ಕಟ್ಕೋತೀವಿ, ಕಾಯಿ ಇದ್ರಲ್ಲಿ ಕಟ್ತಾರಲ್ಲ ನಾರಲ್ಲಿ, ಅದು ಆದರೆ ಗೆದ್ಲೇನಾರ ಮೇದ್ರೆ ಮೇಲಿಂದಲೂ ಮೆಣಸಿನ ಗಿಡನೇ ಊರ್ಕೊಂಡು ಬಿದ್ದು ಸತ್ತೈತೆ ಸರ್. ಅದು ಗೆದ್ಲು ಒಂದು ಸಮಸ್ಯೆನೇ ಮೆಣಸಿನ ಗಿಡಕ್ಕೆ. ಈಗ ನಿಮಗೆ ಒಳ್ಳೆ ಫಸಲು ಒಳ್ಳೆ ಇಳುವರಿ ಬರ್ತಾ ಇದೆ ನಿಮ್ಮ ತೋಟದಲ್ಲಿ ಅಂತ ಅನಿಸಿದ್ರೆ ಯಾವ ಕಾರಣಕ್ಕೆ ಇರ್ಬೋದು ಅಂತ ಅನ್ಸುತ್ತೆ? ಅದೇ ಸಾವಯವನೇ ಕಾರಣ ಸರ್, ಅದರ ನಿರ್ವಹಣೆನೇ ಮುಖ್ಯ. ಈಗ ನಿಮಗೆ ಒಳ್ಳೆ ಫಸಲು ಒಳ್ಳೆ ಇಳುವರಿ ಬರ್ತಾ ಇದೆ ನಿಮ್ಮ ತೋಟದಲ್ಲಿ ಅಂತ ಅನಿಸಿದ್ರೆ ಯಾವ ಕಾರಣಕ್ಕೆ ಇರ್ಬೋದು ಅಂತ ಅನ್ಸುತ್ತೆ? ಅದೇ ಸಾವಯವನೇ ಕಾರಣ ಸರ್, ಅದರ ನಿರ್ವಹಣೆನೇ ಮುಖ್ಯ. ಅಲ್ಲ, ನಿರ್ವಹಣೆ ಅಂದರೆ ಏನು ಮಾಡ್ತೀರಿ, ಏನಿರುತ್ತೆ ಕೆಲಸಗಳು ಸರ್? ಅದೇ ಗೊಬ್ಬರ ಹಾಕೋದೇ ಆಗಲಿ, ಈ ನೆರಳು ಕಮ್ಮಿ ಮಾಡೋದೇ ಆಗಲಿ, ನೀರು ಕೊಡೋದಾಗಲಿ, ಈ ಬೇರ್ಗೆ ಯಾವುದೇ ಥರದ ಹಾನಿ ಆಗ್ದಂಗೆ ನೋಡ್ಕೊಳ್ಳೋದಾಗಲಿ, ಅದೇ ಮುಖ್ಯ ಸರ್ ಮೆಣಸಿಗೆ. ಈ ನೆರಳು ನಿರ್ವಹಣೆ ಅಂತಾರಲ್ಲ ಸೋಮ್ಗಳೇ, ನೆರಳು ಹೇಳಿ ಎಷ್ಟಿರ್ಬೇಕು ನೆರಳು ಕಾಳು ಮೆಣಸು? ನೆರಳು ಅಂದರೆ ಒಂದು 20-30% ಇದ್ದರೆ ಸಾಕು. ಅದೇನು ನೇರವ ಜಾಸ್ತಿ ಬಿಸಿಲೇನು ಬೇಕಾಗಿಲ್ಲ, ಜಾಸ್ತಿ ನೆರಳು ಆಗಬಾರ್ದು. ಒಂದು 20% ನೆರಳಿದ್ರೆ ಸಾಕು, 80% ಬಿಸಿಲಿದ್ರೂ ನಡೀತದೆ. ಹೌದಾ? ನಡೀತದೆ, 80% ಇದ್ರೂ ನಡೀತದೆ ಅದು. ಅಂದ್ರೆ ನಾವೇನು ಮಾಡ್ತೀವಿ ಅಂದರೆ, ಇವಾಗ ಕಟಾವ್ಗೆ ಬಂದಿದೆಯಲ್ವೇ, ಜನವರಿವರೆಗೆ ಕಾಳೆಲ್ಲ ಕೂದಿ ಗಿಡ ಎಲ್ಲ ಮಾಮೂಲಿ ಉಳಿದಿರ್ತಲ್ಲ, ಆ ಟೈಮ್ನಲ್ಲಿ ನಾವೇನು ಮಾಡ್ತೀವಿ ಅಂದರೆ ಆ ಮೇಲ್ಗಡೆ ಒಂದಷ್ಟು ಕೊಂಬೆಗಳನ್ನು ಕಮ್ಮಿ ಮಾಡ್ತೀವಿ. ಯಾವುದೋ ಸಿಲ್ವರ್ ಗಿಡವ, ಆಮೇಲೆ ಅದು ಚಿಗುರ್ಕತ್ತದೆ ಇದು ಚಿಗುರ್ಕತ್ತೆ, ಒಂದು ವರ್ಷದವರೆಗೂ ಏನು ಅದ್ರ ಚಿಂತೆ ಏನಿಲ್ಲ. ಅದೇ ನಿರ್ವಹಣೆ ಒಂದು. ಒಟ್ಟಿನಲ್ಲಿ ಅವನು ಹೇಳ್ದಂಗೆ ನೀರು ನಿಲ್ಲಬಾರ್ದು, ತೇವ ಇರಬೇಕು, ಗೊಬ್ಬರ ಹಾಕಬೇಕು, ಈ ಜೀವಾಮೃತ ಬಿಡಬೇಕು, ಅದೇ ಮುಖ್ಯ ಸರ್. ಭೂಮಿ ಆದಷ್ಟು ಭೂಮಿ ಹೊರಡೆ ಇದ್ರಂತೂ ಒಳ್ಳೆಯದು. ಒಂದು ಹೊರಡೆ ಅಂದರೆ ಗೊತ್ತಾಗುತ್ತೆ ಅಲ್ಲ, ವಾಟ ಯಾವ ಕಡೆಗಾರ ಒಂದು ಕಡೆ ವಾಟ ಇರಬೇಕು. ಅತಿಯಾಗಿ ಮಳೆ ಪಳೆ ಊದಿ ಜೋಗೆದ್ರೂ ನೀರು ನಿಲ್ಲಬಾರ್ದು, ಅದಕ್ಕೆಲ್ಲ ಬಸಿಗೆ ಅಲ್ವೇ ಕೊಟ್ಕಂದ್ರೆ ಮೆಣಸು ಬೆಳಿಬೋದು. ಸುಮ್ಮನೆ ಏನೋ ಗೊತ್ತಿಲ್ಲದೆ ನಾನು ಅವನಿಟ್ಟ ಅದೇನೋ ಮಾಡ್ಕೋತಾನೆ ಅಂತ ಎಲ್ಲರೂ ಮಾಡಿಕೋದ್ರೆ ಅಂತೂ ತುಂಬ ಕಷ್ಟ. ಈಗ ಕಾಳುಮೆಣಸಿಗೆ ಆರಂಭದಲ್ಲಿ ಕುಡಿಚಿ ಹುಟ್ಟಬೇಕು ಅಂತಂದ್ರೆ ಅದನ್ನ ಪ್ರತಿ ವರ್ಷ ಮಾಡ್ತಾನೆ ಇರ್ತೀವಿ? ಒಂದ್ಸಲ ಅಷ್ಟೇ ಸರ್, ಒಂದ್ಸಲ ಅಷ್ಟೇ. ಹೌದಾ? ಪ್ರತಿ ಸಲ ನೀನ್ ಕುಡಿಯನೋ, ಈಗ ಈಗ 30 ಅಡಿಯ ಬೈತೆ, ಈಗೇನ್ರು ಕುಡಿ ನಿಲ್ಸ್ಕತಿ ಹೊರತು ಅದಕ್ಕಿಂತ ಮೇಲ್ ಅಪ್ಸಿ ಕಾಯ್ಕಲ್ಲ ಸರ್. ನಾವೀಗ ಸಿಲ್ವರ್ ಮರನು ಅಷ್ಟೇ ನತ್ತಿ ತೆಗೆದು ಬಿಟ್ಟಿದೀವಲ್ಲ. ಮೇಲ್ಗಡೆ ಕಾವುಡ್ಲುಗಳನ್ನ ಪ್ರತಿ ವರ್ಷ ಕಡಿತೀವಿ. ಅದ್ ಕಡ್ದು ಮತ್ತೆ ಕೊನೆ ಈಗ ಇಷ್ಟೊತ್ತಿಗೆ ಆಗ್ಲಿಲ್ಲ, ನೆರಳು ಗಟ್ಕೊಂಡೇ ಬಿಟ್ಟೈತೆ. ಮತ್ತೆ ಪ್ರತಿ ವರ್ಷನೂ ತೆಗಿತೀವಿ ಅಂದ್ರೆ ಪೂರ್ತಿ ಮರ ಪೂರ್ತಿ ಎಲ್ಲಾ ರೆಂಪೆನೂ ಸವರ್ಬಾರ್ದು. ಒಂದ್ ಹತ್ತಕ್ಕೂ ಜೀವ ಬೇಕಲ್ವಾ? ಎಲ್ಲ ಸವರಿದ್ರೆ ಸತ್ತೋ, ಅದು ನಮ್ಮ ಅನುಭವಕ್ಕೂ ಬಂದದೆ. ಗೊತ್ತಿಲ್ದೇನೆ ಕಡಿಸಿ ನಮ್ಮ ಮರಗಳು ಒಂದ್ 6 ಮರ ಸತ್ತೋದ್ಮೇಲೆ ಲೈಟ್ ಕಂಬಗಳು ನೆಟ್ಟಿದೀವಿ ಆ ಮರಕ್ಕೆ. ಹಂಗಾಗತ್ತೆ, ಒಂದೆರಡು ರೆಂಪೆ ಕೌಡ್ಲುಗಳು ಬಿಟ್ಟು ಬೆಳೆಸಿದ್ರೆ ಅದು ಮತ್ತೆ ಚಿಗರಿಕೆ ಅದಕ್ಕೂ ಅನುಕೂಲ ಆಯ್ತದೆ ಸಿಲ್ವರ್ ಮರಕ್ಕೆ. ನಿಜ ನಿಜ. ಅಂದ್ರೆ ಒಂದು 30 ಅಡಿವರೆಗೆ ಅಷ್ಟೇನ ಬೆಳೆಸದ್ ನೀವು? ನಾವಷ್ಟೇ ಸರ್, ಅಲ್ಲೇ ಭಯ ಅನ್ಸುತ್ತೆ ಸರ್, ಅಲ್ಲತ್ ಕುಯ್ಯಕ್ಕೆ ಭಯ ಅನಿಸ್ತಾ ಇರ್ತದೆ. 30 ಅಡಿಗೆ ಅದ್ರ ಮೇಲೊಂದು 4-5 ಅಡಿ ಮರ ಇರುತ್ತೆ. ಅಷ್ಟಿರುತ್ತೆ ಸರ್ ಅಲ್ವಾ? 60 ಅಡಿ ಕುಯ್ಯೋರು ಅವರಂತೆ, ನಮ್ಗ ಅಷ್ಟು ಧೈರ್ಯ ಇಲ್ಲ ಸರ್. ಮತ್ತೇನ್ ಮಾಡ್ತೀರಾ ಮುಂದಕ್ಕೆ ಬಳ್ಳಿ ಬೆಳೆದ ಹಾಗೆ? ಈಗ ಮರನೇ ಇರೋದು ಅಷ್ಟೇ ಅಲ್ಲ ಸರ್, ಬೆಳೆಯಲ್ದೆ ಇಲ್ವಲ್ಲ ಈ ಸಲ ಹಂಗಾದಾಗ ಬೆಳೆದ ಎಕ್ಸ್ಟ್ರಾ ಬೆಳೆದಂತ ಕುಯ್ಲು ಮಾಡಿ ಮರ ಸವರ್ತೀವಲ್ಲ, ಆ ಟೈಮಲ್ಲಿ ಕುಡಿ ತೆಗೆದು ಬಿಡ್ತೀವಿ ಅದನ್ನ. ಓಕೆ. ಮತ್ತೆ ಸೈಡ್ ಇಂದ ಚಿಗರ್ಕೊಂಡ್ ಬರುತ್ತೆ, ಅದನ್ನು ಕಟ್ತಾ ಇರ್ಬೇಕ? ಇಲ್ಲ ಸರ್, ಅದೇನು ಕಟ್ಟ ಅವಶ್ಯಕತೆ ಇಲ್ಲ, ಇಡ್ಕೊಂಡಿರ್ತದೆ ಸರ್. ಈಗ ನಾ ಅಂಬುಗಳನ್ನ ಕಜ್ಜಿರ ಅಂಬುಗಳನ್ನ ಕೈಲಿ ಹಿಡಿದು ಎಳೆದ್ರೂ ಬರೀಕಿಲ್ಲ ಸರ್, ಅದು ಮರಕ್ಕೆ ಬೇರ್ ಕೊಟ್ಕೊಂಡು ಅಷ್ಟು ಗಟ್ಟಿಯಾಗಿ ಕಚ್ಕೊಂಡಿರ್ತದೆ. ಸಿಲ್ವರ್ ಮರ ರಫ್ ಅಲ್ವಾ, ಅಷ್ಟು ಸುಲಭವಾಗಿ ಬಿಡಿಕಿಲ್ಲ ಸರ್ ಅದು ಮರನ, ಚೆನ್ನಾಗಿ ಕಚ್ಚಿ ಇಡ್ಕೊಳ್ಳುತ್ತೆ ಸರ್. ಅದು ಸೈಡ್ ಇಂದ ಚಿಗರ್ಕೊಂಡ್ ಬರುತ್ತೆ, ಅದನ್ನು ಕಟ್ತಾ ಇರ್ಬೇಕ? ಇಲ್ಲ ಸರ್, ಅದೇನ್ ಕಟ್ಟ ಅವಶ್ಯಕತೆ ಇಲ್ಲ, ಇಡ್ಕೊಂಡಿರ್ತ ಸರ್. ಈಗ ನಾ ಅಂಬುಗಳನ್ನ ಕಜ್ಜಿರ ಅಂಬುಗಳನ್ನ ಕೈಲಿ ಹಿಡಿದು ಎಳೆದ್ರೂ ಬರೀಕಿಲ್ಲ ಸರ್, ಅದು ಮರಕ್ಕೆ ಬೇರ್ ಕೊಟ್ಕೊಂಡು ಅಷ್ಟು ಗಟ್ಟಿಯಾಗಿ ಕಚ್ಕೊಂಡಿರ್ತದೆ. ಸಿಲ್ವರ್ ಮರ ರಫ್ ಅಲ್ವಾ, ಅಷ್ಟು ಸುಲಭವಾಗಿ ಬಿಡಿಕಿಲ್ಲ ಸರ್ ಅದು ಮರನ, ಚೆನ್ನಾಗಿ ಕಚ್ಚಿ ಇಡ್ಕೊಳ್ಳುತ್ತೆ ಸರ್. ಅದು ಕಟ್ಟೋದು ಬತ್ತೆ ಬತ್ತೆ ಕಟ್ಬೇಕಂದ್ರಲ್ಲ, ಕಟ್ಟೋದು ಅಂದ್ರೆ ಸಣ್ಣ ಸೊಸಿಲಿ ಹಬ್ಬವರೆಗೆ ಮಾತ್ರ ಕಟ್ಟೋದು. ಹಬ್ಬ ಆದ್ಮೇಲೆ ಅದು ಒಳ್ಳೆ ಭಯಂಕರ ಹಾವುಗಳು ನುಲ್ದಿಡಿತವಲ್ಲ ಹಂಗೆ ಇಡ್ಕೊಂಡವೆ, ಅವು ಕಿತ್ತರೂ ಬರೀಕಿಲ್ಲ, ಆ ರೀತಿ ಇಡ್ಕೊಂಡವೆ. ಸಣ್ಣ ಸೊಸಿಲಿ ಮಕ್ಕಳು ಬೆಳೆಸ್ದಂಗೆ ಬೆಳೆಸ್ತೀವಿ ನೋಡಿ, ಆ ಟೈಮಲ್ಲಿ ಮಾತ್ರ ಕಟ್ಟಾಕೋದು. ಮೇಕ್ ಹೋಯ್ತು ಅಂತ ಅಂದರೆ ಅದೇ ಕೆಳಗಿಂದನು ಎಲ್ಲ ಒಂದಕ್ಕೊಂದು ಎಲ್ಲ ಗಿಣ್ಗಿಣ್ಗು ಕಚ್ಕೊಂಡು ಎಲ್ಲ ಬಂದೋಬಸ್ತಾಗಿ ಹಿಡಿದು ಬಿಟ್ಟಿರ್ತದೆ. ಅದು ಕಿತ್ತರೂ ಬರೀಕಿಲ್ಲ, ಸಸಿಲಿ ಮಾತ್ರ ಕಟ್ಟಬೇಕು. ಎಲ್ಲ ಟೈಮಲ್ಲಿ ಒಂದು ಕಟ್ಟಬೇಕಾಗಿಲ್ಲ, ಅದು ಸಸಿ ಬೆಳವಣಿಗೆ ಮಾಡ್ಕೊಳ್ಳಿಕ್ ಮಾತ್ರ 1 ವರ್ಷ ಕಟ್ಟವೇನೋ ಇಲ್ಲ 2 ವರ್ಷ ಕಟ್ಟವೋ, ಆಮೇಲೆ ಕಟ್ಟುವಂಗಿಲ್ಲ. ಅದ 3 ವರ್ಷ ಕಟ್ಟಾಕ್ಬೇಕು ಸರ್. 3 ವರ್ಷ ಕಟ್ಟಿದ್ದೀವಿ, ಆಮೇಲೆ ಏನು ಕಟ್ಟ, ಆಮೇಲೆ ಈಗೇನು ಕಟ್ತಾ ಇಲ್ಲ ಸರ್ ನಾವು, ಅಲ್ವಾ ಬೇರೆಯವ್ರ ಪ್ರಾಕ್ಟೀಸ್ ಹೆಂಗಾಯ್ತೋ 3 ವರ್ಷ ಆದ್ಮೇಲೆ ನಾವಿನ್ನು ಕಟ್ಟಿಲ್ಲ. ಅಂದರೆ ಪ್ರತಿ ವರ್ಷ ಒಂದೊಂದು ಅಂಬನ್ನ ಎಕ್ಸ್ಟ್ರಾ, ಯಾವುದು ಈಗ ಒಂದು ಗೊತ್ತಿಲ್ಲದಿನ 1-2 ಅಂಬ ಐತೆ ಅದೆಲ್ಲ, ಅದಕ್ಕೆ ಈ ವರ್ಷ ಇನ್ನೊಂದು ಎಕ್ಸ್ಟ್ರಾ ಅಂಬ್ಗಳನ್ನ ಹತ್ಸಿದ್ದೀವಿ, ಅವು ಕಟ್ಟಿದ್ದೀವಿ. ಕಟ್ಟಾಕಿ ಬಿಳಿ ಮೆಣಸು ಅಂತ ಗೊತ್ತಾದದ್ದು ನಮ್ಗೆ, ನಮ್ಮ ಸಂಬಂಧಿಕರಿಗೆ ಕೊಟ್ಕೊಂಡ್ವಿ ಅದನ್ನ. 600 ರೂಪಾಯಿ ಧಾರಣೆ, 400 ಕೆಜಿ ಮಾರದ್ರಿ ಅಲ್ವಾ, ಖರ್ಚು ಎಷ್ಟಾಗಿರುತ್ತೆ ಆಲ್ಮೋಸ್ಟ್ ನಿಮಗೆ ಸರ್? ಖರ್ಚು ಗೊಬ್ಬರದ್ದು ಮುಖ್ಯ, ಗೊಬ್ಬರನೇ ಮುಖ್ಯ. ಅದು ಈಗ 3,500 ರೂಪಾಯಿ ಒಂದು ಟ್ಯಾಕ್ಟ್ರ್ ಗೊಬ್ಬರ, ಮೆಣಸಿಗೆ ಒಂದು 4 ಟ್ಯಾಕ್ಟ್ರ್ ಅಂದ್ರು 7,000-14,000 ರೂಪಾಯಿ ಗೊಬ್ಬರ ಆದರೆ ನಾವು ಸೂರ್ಯ ನಮ್ಮ ಅಮ್ಮ ಅವರು ಅದು ಲೆಕ್ಕನೇ, ನಾವು ಮಾಡೋದು ಲೆಕ್ಕನೇ ಅಲ್ವಾ, ಒಂದು 20,000 ಖರ್ಚು ಮಾಡಿರ್ಬೋದು ಸರ್. ಪ್ರತಿ ವರ್ಷ ಅಷ್ಟೇನೆ ಆಗೋದು? ಅಷ್ಟೇ ಸರ್, ಅಷ್ಟೇ ಅಷ್ಟೇ, ಅದಕ್ಕಿಂತ ಏನು ಜಾಸ್ತಿ ಆಗಲ್ಲ, ಇನ್ನೇನು ಖರ್ಚೇನಿಲ್ಲ ಸರ್, ಉಳಿದಿದ್ದೆಲ್ಲ ಆದಾಯ. ಪರವಾಗಿಲ್ಲ ಅಲ್ವಾ, ಬೆಳಿಬೋದು ಕಾಳುಮೆಣಸು? ಬೆಳಿಬೋದು ಸರ್, ತುಂಬ ನೋಡಿ ಕಲಿ ಮಾಡಿ ತಿಳಿ ಅಂದಂಗೆ, ಅದನ್ನು ನೋಡಿ ಕಲಿಬೇಕು ಮಾಡಿ ತಿಳಿಬೇಕು ಅಷ್ಟೇ, ಏನೂ ಇಲ್ಲ ಅದು. ಸುಮ್ಮನೆ ಎಲ್ಲರೂ ಮಾಡಿರ್ತೀನಿ ಅಂತ ಹೋಗ್ಬಿಟ್ರೆ ಎಲ್ಲ ಅವರು ಬೆಳೆಯೋದಾಗಿದ್ರೆ ಬೇಕಾದಷ್ಟು ಬೆಳೆಯೋರು. ತುಂಬ ಜಾಗರೂಕತೆಯಿಂದ ನೋಡ್ಕೋಬೇಕು ಸರ್, ಅದನ್ನು ಮಕ್ಕಳು ನೋಡ್ದಂಗೆ ನೋಡ್ಕೋಬೇಕು. ಇನ್ನು ಮುಂದಿಂದು ಇರೋದು ಏಲಕ್ಕಿ. ಏಲಕ್ಕಿ ಹಾಕಿದೀವಿ, ಅದು ನಿಮ್ಗೆ ಗೊತ್ತಿರಬೇಕು, ಅಲ್ಲಿ ಯಾವುದು ಅಪ್ಪಂಗಳ ಸರ್, ಅಲ್ಲಿ ತಂದ್ವಿ, ಅಪ್ಪಂಗಳದಿಂದ ತಂದ್ವಿ, ತುಂಬಾ ಚೆನ್ನಾಗಿ ಬಂತು. ಅಲ್ಲಿ ಅವರು ಅಂಕೆ ಕೊಟ್ರು ಸರ್, ಮತ್ತೆ ಅಲ್ಲಿ ಅವರು ಬಂದು ಒಂದ್ಸಲ ನೋಡಿದ್ರು ಅಂತ ಅಂದ್ರೆ ನಮ್ಮ ವಾತಾವರಣಕ್ಕೆ ಹೊಂದ್ಲಿಲ್ವೋ ಏನೋ ಅರ್ಥ ಆಗ್ಲಿಲ್ಲ, ಒಂದು ಅಷ್ಟೊಂದು ಚೆನ್ನಾಗಿ ಫಲ ಬರಲಿಲ್ಲ ಸರ್. ತುಂಬಾ ಚೆನ್ನಾಗಿತ್ತು, ಒಂದೊಂದು ತೆಬ್ಬಿತ್ತು, 6 ಅಡಿವರೆಗೂ ಬೆಳೆದಿತ್ತು, 6-7 ಅಡಿವರೆಗೂ ಬೆಳೆದಿತ್ತು. ಹೂ ಬಂದದ್ದು ಕಾಳು ಕಟ್ಟಲಿಲ್ಲ ಸರ್, ಟೆಂಪರೇಚರ್ ಈ ವರ್ಷ ಸ್ವಲ್ಪ ಟೆಂಪರೇಚರ್ ಜಾಸ್ತಿ ಆಯ್ತು, ಏನ್ ಸಮಸ್ಯೆ ಅಂತ ಗೊತ್ತಾಗ್ಲಿಲ್ಲ. ಅವ್ರು ನೇನ್ ಕೇಳಿಲ್ಲ ಸರ್, ಪಾಪ ಅವ್ರು ಯಾಕೆ ಇದ್ ಮಾಡುವ, ನೆಲೆಣಿಗಳ್ ನೆಡೋಣ ಸ್ವಲ್ಪ ಅಂತ ಈ ಸಲ ಅನ್ಕೊಂಡಿದ್ದೀವಿ. ಏಲಕ್ಕಿನೂ ಪ್ರಯತ್ನ ಮಾಡ್ತೀವಿ ಅಲ್ವಾ? ಇನ್ನು ಚಕ್ಕೆ ಲವಂಗ ಅದು ಇದೆ ಸರ್, ಚಕ್ಕೆ ಲವಂಗನೂ ಇದೆ. ಹೌದಾ? ಆಲ್ ಸ್ಪೈಸ್ ಅನ್ಬಿಟ್ಟು ಒಂದ್ ಗಿಡ ಐತೆ, ಸರ್ವ ಸಾಂಬಾರ. ಆಮೇಲೆ ರೇಷ್ಮೆ ಮಾಡ್ತೀವಿ ಸರ್, ನಮ್ ಚಿಕ್ಕಪ್ಪನ ಜೊತೆ, ಇನ್ನೊಬ್ರು ಚಿಕ್ಕಪ್ಪ ಅವ್ರ. ಜಾಯಿಕಾಯಿ ಹಾಕಿಲ್ವಾ? ಜಾಯಿಕಾಯಿ ಹಾಕಿಲ್ಲ ಸರ್, ನೆಡ್ತೀನಿ ಅದನ್ನ. ಹೇಳಿ. ರೇಷ್ಮೆ ರೇಷ್ಮೆನು ಬೆಳಿತೀವಿ ಸರ್ ನಾವು. ಹೌದಾ? ಎರಡು ಬ್ಯಾಚ್ ಮಾಡ್ಕೊಂಡಿದ್ದೀವಿ. ಒಂದು ಬ್ಯಾಚ್ 180 ಇನ್ನೊಂದು ಬ್ಯಾಚ್ 120 ಎರಡು ಬ್ಯಾಚ್ ಅದನ್ನು ರೇಷ್ಮೆನು ಮಾಡ್ತೀವಿ. ಅದು 22 ತೋಟ ಬೇರೆ ಕಡೆ ಇದೆ. ಬೇರೆ ಕಡೆ ಐತೆ ಸರ್. ಅಂದ್ರೆ ನಮ್ಮ ಇದರಿಂದಲೇ ಒಂದೇ ಬೋರ್ ಇರೋದು ನಮ್ಮದು. ನೀರು ಚೆನ್ನಾಗಿ ಬಂದೈತೆ ಅಲ್ಲಿವರೆಗೂ ಕಡ್ಡಿ ತೋಟಕ್ಕೆ. ಅದಕ್ಕೆ ಎರಡಕ್ಕೂ ಒಂದೇ ಬೋರ್, ಒಂದು 3 ಎಕರೆ ಅಷ್ಟಕ್ಕೂ ಒಂದೇ ಬೋರಲ್ಲೇ ಮೇಂಟೈನ್ ಮಾಡ್ತೀವಿ ಸರ್ ಎಲ್ಲ ಟ್ರಿಪ್ಪೆ. ಕಬ್ಬು ಭತ್ತಕ್ಕಾಗೋ ಅಷ್ಟು ಶ್ರಮ ಇದಕ್ಕಾಗಲ್ಲ ಅನ್ಸುತ್ತಾ ಕಾಳ್ಮೆಣ್ಸ್ಗೆ? ಹೌದು ಸರ್, ಕಬ್ಬು ಭತ್ತ ಅಂತಂದರೆ ನಿಮಗೆ ಎಲ್ಲ ನಿಮಗೆ ಗೊತ್ತಿಲ್ಲದಿರೋದು ಯಾವುದೂ ಇಲ್ಲ. ಎಲ್ಲನೂ ಸುಮ್ಮನೆ ಕೇಳ್ತಾ ಇದ್ದೀರಿ, ಎಲ್ಲ ಗೊತ್ತಿದೆ ನಿಮಗೆ. ಇವು ಕಬ್ಬು ಭತ್ತ ರಾಗಿ ಬೆಳೆದ್ರೆ ಮುಕ್ಕಾಲು ಭಾಗ ಖರ್ಚು ಕಾಲು ಭಾಗ ಉಳಿಯುತ್ತೆ. ಈ ಭತ್ತ ನೆಟ್ಟರೆ ಅರ್ಧ ದುಡ್ಡು ಬೆಳೆಯೋದಕ್ಕೆ ಬಂದಿರ್ತದೆ, ಅದ ಕಟಾವು ಮಾಡೋದಕ್ಕೆ ಒಂದು ಕಾಲು ಭಾಗ ದುಡ್ಡು ಅದಕ್ಕೆ ಹೋಗಿರ್ತದೆ, ಇನ್ನು ಕಾಲು ಭಾಗ ದುಡ್ಡು ಉಳಿಯುತ್ತೆ. ಭತ್ತನೂ ಅಷ್ಟೇ, ಕಬ್ಬು ಅಷ್ಟೇ, ಬರೀ ಕೂಲಿಯರ್ಗೆ ಹೊರಟೋಯ್ತದೆ ಅದು. ಇದು ಹಂಗಿಲ್ಲ.